ಇವರು ನೀಡತಕ್ಕಂತಹ ಪ್ರಶಸ್ತಿಯೂ ಕೂಡ ಬಂದಿದೆ. ಇದರ ಜೊತೆಗೆ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಉದಯೋನ್ಮುಖ ಕೃಷಿಕ ಅನ್ನುವಂತಹ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಸಮಗ್ರ ಕೃಷಿಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನವೀನ್ ಕುಮಾರ್. ನಮಸ್ಕಾರ ನವೀನ್. ಎಷ್ಟು ವರ್ಷ ನಿಮ್ಗೆ ವಯಸ್ಸು? ನನಗಿವಾಗ 37 ವರ್ಷ. 37 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ಸರ್, ನಾನು ಬಿ ಎ. ಎಲ್ಲಿ ಓದಿದ್ರಿ? ಬಿ ಎ ಕೊಣನೂರ್ನಲ್ಲಿ. ಕೊಣನೂರ್ನಲ್ಲಿ ಓದಿದ್ರಿ. ಬಿ ಎ ಓದಿ ಮತ್ತೆ ಮುಂದಕ್ಕೆ ಓದ್ಬೇಕು ಅಂತ ಅನಿಸ್ಲಿಲ್ವಾ? ಇಲ್ಲ, ಬಿ ಎ ಸ್ವಲ್ಪ ಇನ್ಕಂಪ್ಲೀಟ್ ಆಯ್ತು, ಹಂಗಾಗಿ ಅಲ್ಲಿಗೆ ನಿಲ್ಸ್ಬಿಟ್ಟೆ, ಸ್ಟಾಪ್ ಮಾಡಿದೆ. ಪೂರ್ಣ ಮಾಡ್ಲಿಲ್ಲ? ಇಲ್ಲ, ಪೂರ್ಣ ಮಾಡ್ಲಿಲ್ಲ. ಕೆಲಸಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ? ಇಲ್ಲ, ನಂದು ಫಸ್ಟ್ ಇಯರ್ ಬಿ ಎ ನಲ್ಲಿ ಜಾಬ್ ಆಗಿತ್ತು. ಪೊಲೀಸ್ಗಾಗಿ ನಾನು ಎಕ್ಸಾಮ್ ಎಲ್ಲ ಪಾಸ್ ಆಗಿ ಸ್ಪೋರ್ಟ್ಸ್ ಎಲ್ಲ ಆಗಿ ಸೆಲೆಕ್ಟ್ ಆಗಿತ್ತು. ಕಾರಣಾಂತರದಿಂದ ನನಗೆ ಇಷ್ಟ ಇರಲಿಲ್ಲ, ಹಂಗಾಗಿ ಬಿಟ್ಬಿಟ್ಟು ವ್ಯವಸಾಯದಲ್ಲಿ ಕೃಷಿ ಮುಂದುವರಿಯೋಣ ಅಂತೇಳಿ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೀನಿ. ಕೃಷಿ ಬಗ್ಗೆ ಯಾಕೆ ಅಷ್ಟೊಂದು ಪ್ರೀತಿ ನಿಮಗೆ? ಕೃಷಿ ಅಂದ್ರೆ ನಮ್ದು ಮೂಲತಃ ಕೃಷಿ ಕುಟುಂಬ ಆಗಿರೋದ್ರಿಂದ ಮತ್ತೆ ನಾನು ಕೃಷಿಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತೇಳಿ ಬೇರೆ ಒಂದು ಕೆಲಸ ಅದು ಇದು ಹೋದ್ರೆ ಅದಕ್ಕೆ ಒಂದು ಡಿಸ್ಟಿಂಕ್ಷನ್ ಇರ್ತದೆ, ಅದನ್ನ ಬಿಟ್ಟು ಬೇರೆ ಹೊರಗಡೆ ಬರಕ್ಕಾಗಲ್ಲ. ಬಟ್ ನಮ್ಮ ವ್ಯವಸಾಯದಲ್ಲಿ ಆ ರೀತಿ ಅಲ್ಲ, ವಿಭಿನ್ನವಾಗಿ ಏನಾದ್ರು ಮಾಡೋಣ ಅಂತೇಳಿ ನಾನು ನಂದೇ ಆದ ರೀತಿಲಿ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ವಿಭಿನ್ನವಾಗಿ ಕೃಷಿ ಅಂತೇಳಿ ನಾನು ಕೃಷಿಲಿ ಹುಡ್ಕೊಂಡೆ. ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡು ಎಷ್ಟು ವರ್ಷ ಆಯ್ತು? ನಾನು ಸುಮಾರು ಒಂದು 10-12 ವರ್ಷ ಆಯ್ತು ಕೃಷಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು. 10-12 ವರ್ಷದಿಂದ ನಿರಂತರವಾಗಿ ಕೃಷಿ ಮಾಡ್ಕೊಂಡ್ ಬರ್ತಾ ಇದ್ದೀರಿ? ನಿರಂತರವಾಗಿ ಮಾಡ್ತಾ ಇದ್ದೀನಿ. ಮುಂಚೆ ಅಂದ್ರೆ ಮಾಡ್ತಾ ಇದ್ವಿ, ಅಂದ್ರೆ ಫುಲ್ ಟೈಮ್ ಮಾಡಕ್ ಆಗ್ತಾ ಇರಲಿಲ್ಲ. ನನ್ನ ಓದಿನ ವಿದ್ಯಾಭ್ಯಾಸ ಟೈಮ್ಗಳಲ್ಲಿ ಹೊರಗಡೆ ಓದ್ತಾ ಇದ್ದಿದ್ದು ಅದು ಇದು ಅಂತೇಳಿ ಟೈಮ್ ಸಿಗ್ತಾ ಇರಲಿಲ್ಲ. ಸಂಪೂರ್ಣವಾಗಿ ನನ್ನ ಎಲ್ಲಾ ಕೆಲಸಗಳನ್ನ ಬಿಟ್ಟು ವ್ಯವಸಾಯನೇ ಮಾಡ್ಬೇಕು ಅಂತೇಳಿ 10-12 ವರ್ಷದಿಂದ ತೊಡಗಿಸಿಕೊಂಡು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಯಾಗಿದ್ದಾಗ ಏನೇನು ನೆರವು ಕೊಡ್ತಾ ಇದ್ರಿ ನಿಮ್ ತಂದೆಯವ್ರಿಗೆ? ಮಾಡ್ತಾ ಇದ್ದು ನಾವು ಅವಾಗೆಲ್ಲ ಹೊಗೆಸೊಪ್ಪು ಎಲ್ಲ ಬೆಳಿತಾ ಇದ್ವಿ, ಇವಾಗ ಹೊಗೆಸೊಪ್ಪು ಬೆಳಿತಾ ಇಲ್ಲ. ಅವಾಗೆಲ್ಲ ತುಂಬಾ ಕಷ್ಟ ಇತ್ತು ವ್ಯವಸಾಯ ಅಂದ್ರೆ, ಮತ್ತೆ ಮನೆಯವ್ರಿಗ್ಯಾರಿಗೂ ಇಷ್ಟ ಇಲ್ಲ ವ್ಯವಸಾಯ ಮಾಡೋದು. ಅವಾಗ ಎಲ್ಲ ಹೊರಗಡೆ ಹೋಗಿ ಏನಾದ್ರು ಮಾಡ್ಲಿ ಅನ್ನೋದು ಅವರ ಇದು, ಅವ್ರಿಗೆ ಸಾಕು ಅಂತೇಳಿ. ಬಟ್ ನಾನು ವಿಭಿನ್ನವಾಗಿ ಏನಾದ್ರು ಮಾಡ್ಬೇಕು ಅಂತೇಳಿ ಮುಂಚೆ ತೋಟ ಗೀಟ ಏನು ಇರಲಿಲ್ಲ ನಮ್ದಕ್ಕಿಂತ, ಅಂದ್ರೆ ಖುಷ್ಕಿ ಭೂಮಿ ಆಗಿರೋದ್ರಿಂದ ನೀರಾವರಿ ಕಮ್ಮಿ ಇತ್ತು. ಬಂದು ಹೊಗೆಸೊಪ್ಪು ಜೋಳ ರಾಗಿ ಈ ತರ ಬೆಳ್ಕೊಂಡಂಗೆ ಮುಂದುವರಿಸ್ತಾ ಇದ್ವಿ. ನಾನು ಏನಾರ ವಿಭಿನ್ನವಾಗಿ ಮಾಡ್ಬೇಕಲ್ಲ ಮುಂದೆ ಫ್ಯೂಚರಲ್ಲಿ ಅಂತೇಳಿ ತೋಟಗೆಲ್ಲ ದೀರ್ಘಾವಧಿ ಬೆಳೆಗಳನ್ನ ಮಾಡಿಕೊಂಡು, ಒಬ್ಬ ಅಫಿಷಿಯಲ್ಸ್ ಏನು ಲೈಫ್ ಲೀಡ್ ಮಾಡ್ತಾರೆ ಅದಕ್ಕಿಂತ ಉನ್ನತವಾದ ಲೈಫ್ನ ನಾವು ಕೃಷಿಕರು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅಂತೇಳಿ ನಾನು ಕೃಷಿಲಿ ಉಳ್ಕೊಂಡೆ. ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಹಂತ ಹಂತವಾಗಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿದ್ರಿ ಮತ್ತೆ ಏನೆಲ್ಲ ಅಭಿವೃದ್ಧಿಗಳನ್ನ ಕಂಡ್ರಿ? ಮೊದಲು ನಾವೇನಪ್ಪ ಅಂತಂದ್ರೆ ಹೊಗೆಸೊಪ್ಪು ಇದ್ದಾಗ ನಾವು ನಿದ್ದೆನೂ ಇಲ್ಲ ಊಟನೂ ಇಲ್ಲ ನಮ್ಗೆ, ಯಾಕಂದ್ರೆ ಒಂದ್ ಮನೆ ಹೊಗೆಸೊಪ್ಪು ಮುರಿಬೇಕು ಅಂತಾರೆ ಅದ್ರ ಹಿಂದಿನ ದಿನ ಕಡ್ಡಿ ಎಲ್ಲ ಬಿಚ್ಚಬೇಕು, 1 ಗಂಟೆ 2 ಗಂಟೆ ರಾತ್ರಿ ಆಗೋದು, ಮತ್ತೆ ಮನೆಯಲ್ಲಿ ನಮ್ಮ ಮನೆ ಕೆಲಸ ಮಾಡೋರ್ ಕೊರತೆ, ನಮ್ಮ ಅಮ್ಮ ನಾನು ಈಗ ಇಬ್ಬರೇ 1 ಗಂಟೆವರೆಗೂ. ಇದನ್ನೆಲ್ಲ ನೋಡಿ ಯಾಕೆ ನಾವು ವ್ಯವಸಾಯ ಕೃಷಿಲಿ ಹೊಗೆಸೊಪ್ಪು ಯಾಕೆ ಸುಮ್ಮನೆ ಆರೋಗ್ಯನೂ ಹಾಳು ಮತ್ತೆ ಟೈಮು ವೇಸ್ಟ್ ಅಲ್ಲ, ಇದು ಬೇರೆ ಬೆಳೆ ಏನಾದ್ರು ವಿಭಿನ್ನವಾಗಿ ಮಾಡ್ಬೇಕಲ್ಲ ಅಂತೇಳಿ ನಾನು ತೋಟಗಾರಿಕೆನ ಅಂತಂತವಾಗಿ ಮಾಡ್ಕೊಂಡ್ಬಂದು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಡಿಕೆ ಹಾಕಿದ್ವಿ. ಅಡಿಕೆ ಹಾಕಿ ನಮ್ಮ ಊರಿಗೆ ನಾವೇ ಫಸ್ಟ್ ಅಡಿಕೆ ತೋಟ ಅಂತ ಮಾಡಿದ್ದು. ಅವಾಗೆಲ್ಲರೂ ನಗ್ತಾ ಇದ್ರು ಇಲ್ಲಿ ಬಾರೆ ಮೇಲೆ ಅಡಿಕೆ ಬೆಳೀತಾರ ಅಂತೇಳಿ. ಅದೀಗ ನಿಮ್ ನೋಡಿದ್ರೆ ಅದು 36 ವರ್ಷದ ಗಿಡ, ಅದು ನಾನು ಬಂದ ಮೇಲೆ ಅದು ಹಾಕಿದ ಗಿಡ 36-37 ವರ್ಷದ ಗಿಡಕ್ಕೆ ಬಂತದು. ಅದು ಇವಾಗ ಸಕ್ಸಸ್ ಆದ್ಮೇಲೆ ಈಗ ಹೊಸದಾಗಿ ಈಗ ಮತ್ತೆ 3 ಎಕರೆ ಎಕ್ಸ್ಟೆಂಡ್ ಮಾಡ್ತೀವಿ. ಅಡಿಕೆ ಒಟ್ಟಿಗೆ ಎಷ್ಟು ಎಕರೆ ಇದೆ ಅಡಿಕೆ? ಇವಾಗ ಒಂದು ಫಸಲು ಬರ್ತಿರೋದೊಂದು 3 ಎಕರೆ ಇದೆ, ಮತ್ತೆ ಈಗ ಹೊಸದಾಗಿ ಒಂದ್ 2 ಎಕರೆ ಈಗ ಹೊಸದಾಗಿ ಮಾಡಿದೀವಿ. ಅಡಿಕೆ ತೋಟ ಚೆನ್ನಾಗಿದೆ, ಒಳ್ಳೆ ಇಳುವರಿನು ಕೂಡ ಬರ್ತಾ ಇದೆ, ಏನೆಲ್ಲ ಕೆಲಸ ಮಾಡ್ತೀರಾ ಅದಕ್ಕೆ? ನಾವು ಸಾವಯವ ಕೃಷಿ ಮಾಡ್ತಾ ಇದೀವಿ. ನಾನು ಅಡಿಕೆ ತೋಟಕ್ಕೆ ಯಾವ್ದೇ ರೀತಿಯ ಕೆಮಿಕಲ್ಸ್ ಹಾಕಿಲ್ಲ ಇದುವರೆಗು, ಯಾಕೆಂತಂದ್ರೆ ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ. ಫಸ್ಟ್ ಹಾಕಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೆಲ್ಲ ಬರ್ತಾರೆ ನಮ್ಮ ರೈತ ಬಾಂಧವರ್ಗ. ನಾನು ಹೇಳೋದೇನಪ್ಪ ಅಂತಂದ್ರೆ ಈ ಹಲವಾರು ಕಂಪ್ನಿಗಳು ದುಡ್ಡು ಮಾಡಕ್ಕೆ ಅಂತ ಹೇಳಿ ಉಟ್ಕೊಂಡಿದಾವೆ. ನಾವು ವಿಜಯಗುರು ಆ ಗೊಬ್ಬರ ಈ ಗೊಬ್ಬರ ಯಾವ್ದೋ ಹೇಳಿ ಬರ್ತಾರೆ ಒಂದು ಟೈ ಸೂಟು ಬೂಟ್ ಹಾಕೊಂಡು. ದಯವಿಟ್ಟು ಅದಕ್ಕೆ ನೀವು ಯಾರು ಮೋಸ ಹೋಗ್ಬೇಡಿ. ನಿಮ್ಮ ಮನೇಲಿ ಸಿಗೋಂತ ಕೊಟ್ಟಿಗೆ ಗೊಬ್ಬರ ಹಾಕಿ ಜೀವಾಮೃತ ಮಾಡ್ಕೊಳ್ಳಿ, ಅದಕ್ಕಿಂತ ಬೇರೆ ಏನು ಬೇಡ. ಏನು ತೀರ ನೀವು ಹಾಕ್ಬೇಕು ಅಂತಾರೆ ಹೊರಗಡೆಯಿಂದ ಸ್ವಲ್ಪ ಗೋಡ್ ಮಣ್ಣು ಇಲ್ಲ ಕೆಬ್ಬೆ ಮಣ್ಣು ಈ ತರ ತಂದು ನಿಮ್ಮ ಭೂಮಿನ ಒಂದ್ಸಲ ಪರೀಕ್ಷೆ ಮಾಡಿಕೊಂಡು ಕೆವಿಕೆನಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಾರೆ ವಿಜ್ಞಾನಿಗಳು. ಅಲ್ಲಿ ಮಾಡಿಕೊಂಡು ನಿಮ್ಮ ಏನು ಪೋಷಕಾಂಶಗಳು ನಿಮ್ಮ ಭೂಮಿಲಿ ಕೊರತೆ ಇರ್ತದೆ ಅದನ್ನ ಹಾಕಿ, ಅದನ್ನ ಬಿಟ್ಟು ಬೇರೆ ಯಾರೋ ಏನೋ ಹೇಳಿದ್ರು ಪಕ್ಕವನು 10 ಕ್ವಿಂಟಲ್ ಜಾಸ್ತಿ ಬೆಳೆದ ನಾನು ಅವನಿಗಿಂತ 5 ಕ್ವಿಂಟಲ್ ಜಾಸ್ತಿ ಬೆಳಿತೀನಿ ಅಂತ ಹೋಗಿ ಕೆಮಿಕಲ್ಸ್ ಹಾಕಿ ನಿಮ್ಮ ತೋಟಗಳನ್ನ ಹಾಳು ಮಾಡ್ಕೋಬೇಡಿ. ಈಗ ಆ ತರ ತುಂಬಾ ಜನ ಬರ್ತಾರೆ, ಅವರು ಬಂದು ಮನವೊಲಿಸ್ತಾರೆ, ಏನೇನೋ ಹೇಳ್ತಾರೆ, ಸಾಕಷ್ಟು ಅನುಕೂಲಗಳಿದಾವೆ ಅಂತ ಹೇಳಿ. ಅದ್ ಸರಿ ಇಲ್ಲ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್, ಅದ್ ಸರಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮ್ ಸ್ನೇಹಿತರ ಒಂದಿಬ್ರು ಇದ್ರು. ಮಂಡ್ಯ ಸೈಡ್ ಎಲ್ಲ ಏನ್ ಮಾಡ್ತಾರೆ, ಹಾಲೆ ಮನೆಯಲ್ಲಿ ಮಡ್ಡಿ ಬರುತ್ತೆ ಬೆಲ್ಲದ್ದು, ಅದನ್ನ ಈ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ತಾರಂತೆ. ಮಿಕ್ಸ್ ಮಾಡಿ ಅದನ್ನ ಕೊಡ್ತೀವಿ. ನನಗೆ ಗೊತ್ತಿಲ್ಲದಂಗೆ ನಮ್ಮ ಮನೆಗೆ ನಮ್ಮ ಅಪ್ಪ ಕೈಲಿ ಬರ್ಸೋಗಿದ್ದ. ಲಾಸ್ಟ್ ನಾನು ಬಂದ ಮೇಲೆ ಏನೋ ಇಲ್ಲಿ ಅಂದಾಗ ಹಿಂಗ್ ವಿಚಾರ ಮಾಡ್ಬೇಕಾದ್ರೆ ಹಿಂಗಿಂಗೆ ಅಂತ ಹೇಳಿದಾಗ ನಿನ್ಗಾದ್ರೂ ಬೇಡ ಅಂತ ಅಂದ್ಬಿಟ್ಟು ತಗೊಂಡೋದ. ಆಮೇಲೆ ಏನ್ ಹೇಳು ಅಂದಾಗ ಬೇಡ ಹಿಂಗ್ ನನಗೆ ಹಿಂಗ್ ಇದಾಗುತ್ತೆ ಅಂದಾಗ ನಾನು ಎಲ್ಲೂ ಹೇಳಲ್ಲ ಅಂತ ಅಂದ್ರೆ ಆದ್ರೂ ಮಾತು ಕೊಟ್ಟಿದ್ದೆ. ಇವತ್ತು ರೈತರು ಅದರಿಂದ ಹಾಳಾಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಮ್ಗೆ ಕೂಡ ಸ್ಯಾಂಪಲ್ಲೇ ಬೇರೆ, ಅವ್ರು ತಂದು ಇಳಿಸೋದೇ ಬೇರೆ. ಹಂಗಾಗಿ ಅದ್ರ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಈ ಕೆಮಿಕಲ್ ಲಿಕ್ವಿಡ್ ಅಂಶ ಅಂತ ಕೊಡ್ತಾರಲ್ಲ ಕೆಲವೊಂದು, ಅದು ಪ್ರತಿ ವರ್ಷ ಒಂದ್ ವರ್ಷ ಹಾಕಿ ಎರಡು ವರ್ಷ ಹಾಕಿ ನಿಲ್ಸಿದ್ರೆ ನೆಕ್ಸ್ಟ್ ಬರೋ ಈಲ್ಡ್ ಕೂಡ ಕಮ್ಮಿ ಆಗೋಗುತ್ತೆ. ನಾನು ಟ್ರೈ ಮಾಡಿ ನೋಡಿದೀನಿ ನಾನು ಅದನ್ನ. ಇವಾಗ ಯಾರು ಬರಲ್ಲ, ಈಗ ರೋಡಿಂದ ಈಚೆಗೆ ಯಾರು ಬರಲ್ಲ ನನ್ನ ಹತ್ರಕ್ಕೆ. ಮತ್ತೆ ಅವ್ರು ಇನ್ನೊಂದು ಅವ್ರ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮೇನ್ ಯಾರು ಹೆಸರು ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ಲಿಸ್ಟ್ ಮಾಡ್ಕೋತಾರ ಅವರು. ಟಾರ್ಗೆಟ್ ಮಾಡಿದ್ರೆ ರೈತರು ಹೆಂಗೆ ಇದು ಮಾಡ್ತಾರೆ ಅಂದ್ರೆ ಇವರು 50 ಚೀಲ ಇಳಿಸಿದ್ರೆ 100 ಚೀಲ ಇಳಿಸಿದ್ರೆ ನೀವು ಒಂದು 10 ಚೀಲನಾರ ಇಳಿಸ್ಕೊಳ್ಳಿ, ಟ್ರೈ ಮಾಡಿ ನೋಡಿ ಅಂತಾರೆ. ಯಾವುದೇ ಕಾರಣಕ್ಕೂ ಮಾಡಬೇಡಿ, ಅದನ್ನು ಟ್ರೈ ಮಾಡೋ ಬದಲು ಅವರಿಗೆ 1,000 ರೂಪಾಯಿ ಕೊಡೋದ್ರ ಬದಲು ಒಂದ್ ಬೇಕಾದ್ರೆ ಒಂದೆರಡು ಟ್ರ್ಯಾಕ್ಟರ್ ದನನ ಗೊಬ್ಬರ ತಂದಾಕಿ, ಇಲ್ಲ ಈಗೆಲ್ಲ ದೇಶಿ ಹಸುಗಳು ಒಂದೊಂದು ಹಸುಗಳು ಸಾಕೊಳ್ಳಿ ಮನೆಯಲ್ಲಿ, ನಿಮ್ದೇ ಹಸುಗಳು ಇಟ್ಕೊಂಡು ಜೀವಾಮೃತ ಮಾಡಿ ತೋಟಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಸಾವಯವ ಕೃಷಿ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಬೇಡ ಅಂದ್ರೂ ಬರ್ತಾರೆ ಆಯ್ತಾ, ಬೇಡ ಅಂದ್ರೂ ಕೊಡ್ತಾರೆ. ಹೆಂಗೆ ನೀವು ಬೇಡವೇ ಬೇಡ ಅಂತ ಕಡಾಖಂಡಿತವಾಗಿ ಹೆಂಗ್ ಹೇಳ್ತೀರಿ ಸರ್? ಅದು ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ನಮ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ನಮ್ಮನ್ನ ಆದಷ್ಟು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಇವತ್ತು ಏನ್ ಮಾಡ್ತಾರೆ ಅಂದ್ರೆ ಹಿಂದೆ ಆಂಧ್ರದಿಂದ ಗಿಡಗಳು ತಂದು ಕೊಡ್ತಾ ಇದ್ರು, ಬಹುಶಃ ಈಗ ಕಮ್ಮಿ ಆಗಿದ್ದಾರೆ. ಅವರು ಒಂದಷ್ಟು ಆಲ್ಬಮ್ಗಳು ಮಾಡ್ಕೊಂಡು ನಾನು ಎಲ್ಲಾ ತರದ ಗಿಡನೂ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದೀನಿ. ಅದರಿಂದ ಈ ನೆಲದಲ್ಲೇ ಫಸಲು ಬಿಡುವಂತ ಗಿಡ ಇದು 1 ವರ್ಷಕ್ಕೆ ಬಿಡುತ್ತೆ, 2 ವರ್ಷಕ್ಕೆ ಬಿಡುತ್ತೆ, ಇದು ಒಳ್ಳೆ ಹೀಲ್ಡ್ ಅಂತ ಹೇಳಿದ್ರೆ ಅದೆಲ್ಲ ಬೋಗಸ್, ಸುಳ್ಳು. 3 ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಫಸಲು ಬರಲ್ಲ. ಅದು ಗಿಡಗಳು ಏನ್ ಮಾಡ್ತಾರೆ, ನಮ್ಮ ರೈತರುಗಳನ್ನ ಒಂದ್ ಗಿಡಕ್ಕೆ 300 ರೂಪಾಯಿ ಅಂತ ಹೇಳಿ ನಾನೇ ಸುಮಾರು ಒಂದು 40 ತೆಂಗಿನ ಗಿಡಗಳು ತಂದಾಕಿದ್ದೆ. ಒಂದೇ ಒಂದ್ ಗಿಡ ನಿಲ್ಸಕ್ಕಾಗಲಿಲ್ಲ. ನಾನು ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಆಗಿದ್ರು ಕೂಡ ಒಂದ್ ಗಿಡ ನಿಲ್ಸಕ್ಕಾಗಲಿಲ್ಲ ನನಗೆ. ಕಾರಣ ಏನಪ್ಪಾ ಅಂತಂದ್ರೆ ಅವ್ರು ಒಂದು ಉನ್ನತವಾದಂತ ಒಳ್ಳೆ ಗುಣಮಟ್ಟದ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ. ಅವ್ರದ್ದು ಒಂದೇ ಬಿಸ್ನೆಸ್, ಗಿಡಗಳು ಮಾರೋದು, ದುಡ್ಡು ಮಾಡೋದು ಅಷ್ಟೇ ಅವ್ರ ಬಿಸ್ನೆಸ್ ಆಗಿರುತ್ತೆ. ಇವಾಗ ನೋಡಿ ಅವ್ರು ಯಾರು ಬರ್ತಾ ಇಲ್ಲ ಈ ಕಡೆ. ಒಂದ್ 3 ವರ್ಷ ಒಳ್ಳೆ ಗಿಡ ಮಾರ್ಕೊಂಡ್ರು, ಇವಾಗ ಗಿಡ ಇತ್ತು ಎಲ್ಲರೂ ಹೋದ್ರು ಬಂದ್ರಿನ್ ಬಾಕಿಯವ್ರ ಏನಾರು ಅವ್ರು ಗಲಾಟೆ ಮಾಡ್ತಾರೆ ಅಂತ ಅವ್ರು ಬರ್ತಾ ಇಲ್ಲ ಈ ಕಡೆ. ಕೊಂಡವರೇ ಕೇಳ್ತಾರೆ ಬಿಡ್ಲಿಲ್ಲ ಮಾಡ್ಲಿಲ್ಲ ಅಂತ. ಹೌದು, ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಒಂದೊಂದ್ ಕಡೆ ಒಂದೊಂದ್ ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನಾನು ರೈತರುಗಳಿಗೆ ಏನ್ ಹೇಳದಪ್ಪ ಅಂತಂದ್ರೆ, ನೀವು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಆದಷ್ಟು 50 ರೂಪಾಯಿ ಕಮ್ಮಿ ಕೊಡ್ತಾವನೆ ಅಂದ್ರೆ ಏನು ಕೊಡ್ತಾವನೆ ಅಂತ ಸ್ವಲ್ಪ ನೀವು ವಿಚಾರ ಮಾಡಬೇಕು. ಮತ್ತೆ 50 ರೂಪಾಯಿ ಇವನು ಅವ್ರಿಗಿಂತ ಇವನು ಜಾಸ್ತಿ ಅಂದ್ರೆ ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾನೆ ಇದನ್ನ ತಿಳ್ಕೊಂಡು ನೀವು ತೋಟಗಳು ಮಾಡೋದಾದ್ರೆ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ರೆ ಬಹಳ ಸೂಕ್ತ. ಮತ್ತೆ ನೀವೇನು ಮಾಡ್ತೀರಾ, ಏನ್ ಗೊಬ್ಬರಗಳನ್ನ ಹಾಕ್ತೀರಾ? ಕೃಷಿ ಇಲಾಖೆಯವರು ಶಿಫಾರಸು ಮಾಡಿರೋದು 25 ವರ್ಷ ಮೇಲ್ಪಟ್ಟ ಮರಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ನಾನು 35 ವರ್ಷದ ಮೇಲ್ಪಟ್ಟ ಮರಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ 40-50 ವರ್ಷದ ಒಳಪಟ್ಟ ಮರಗಳನ್ನ ಸೆಲೆಕ್ಟ್ ಮಾಡ್ಕೋತೀವಿ ಬಿತ್ತನೆಗೆ. ಯಾಕೆಂತಂದ್ರೆ ತೀರಾ 60-70 ವರ್ಷ ದಾಟದ ಮರಗಳು ಹಾಕಬಾರ್ದು. ಯಾಕಂದ್ರೆ ನಮ್ಮ ಪೂರ್ವಿಕರು 60 ವರ್ಷದ ಮರ ಆಗಬೇಕು, ಹಳೆ ಮರ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅದು ತಪ್ಪು ತಿಳುವಳಿಕೆ. ಯಾಕಂದ್ರೆ ನಾವೆಂಗೆ ಒಂದು ಏಜ್ ಅಲ್ಲಿ ಇದ್ದಾಗ ಒಂದು ಇದಿರುತ್ತೆ, ಹಂಗೆ ಅದಕ್ಕೆ ಬೇಕಾದಂತ ಒಂದು ಪೋಷಕಾಂಶಗಳು ಅದ್ರಲ್ಲಿ ಇರ್ತದೆ. ಹಂಗಾಗಿ ತೀರಾ ಸೊಸಿ ಮರನೂ ಹಾಕಬಾರ್ದು, ತೀರಾ ಹಳೆ ಮರನೂ ಹಾಕಬಾರ್ದು. ಈ ಮಧ್ಯಮ ವಯಸ್ಕಲ್ಲಿ ಇರ್ತಕ್ಕಂಥ ಮರಗಳ ಗಿಡ ಹಾಕಿದ್ರೆ ಅದು ಒಳ್ಳೆ ರಿಸಲ್ಟ್ ಬರುತ್ತೆ, ಚೆನ್ನಾಗಿ ಫಸಲು ಬರುತ್ತೆ. ಏನೇನು ಪೋಷಕಾಂಶಗಳನ್ನ ಒದಗಿಸ್ತೀರಿ? ಮೊದಲು ಬೀಜೋಪಚಾರವಾಗಿ ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ ಸಾಕಷ್ಟು, ಐಕೋಟರ್ಮ ಇರ್ಬೋದು, ಸೊಡೊಮೊನಸ್ ಇರ್ಬೋದು, ಇವನ್ನೆಲ್ಲ ತಂದು ಹಾಕ್ತಿವಿ ಭೂಮಿಗೆ. ಬಿತ್ತನೆ ಮಾಡ್ಬೇಕಾದ್ರೆ ತಳಗ ಹಾಕ್ತಿವಿ, ಅವಾಕಿದ್ಮೇಲೆ ಜೀವಾಮೃತ ಕೊಡ್ತೀವಿ. ಸಮಸ್ಯೆ ಏನಪ್ಪಾ ಅಂತಂದ್ರೆ ಬೀಜಗಳನ್ನ ನಾವು ಯಾವ ರೀತಿ ಬೆಳೆಸ್ತೀವಿ, ನಾವು ಅದು ಒಂಥರ ಈಗ ಅಡಿಟ್ ಮಾಡಬಾರ್ದು ಅದಕ್ಕೆ ಯಾವ್ದಾರು. ನಾವು ಈ ರಾಸಾಯನಿಕ ಗೊಬ್ಬರಗಳನ್ನ ಯಾವತ್ತು ಅದಕ್ಕೆ ಅಡಿಟ್ ಮಾಡಿದಷ್ಟು ಅದು ಇನ್ನೂ ಅದನ್ನ ಕೇಳ್ತಾ ಹೋಗುತ್ತೆ. ಯಾಕೆಂತ ಅದು ಸ್ವಾವಲಂಬಿಯಾಗಿ ಬೆಳೆಸ್ತಾ ಹೋಗ್ಬೇಕು. ಈ ಜೀರೋ ಕಲ್ಟಿವೇಷನ್ ಅಂತ ಹೇಳ್ತಾರೆ, ಈ ಪಾಳೆಕರ್ ಅವರೆಲ್ಲ ಇತ್ತೀಚಿನ ದಿನಗಳಲ್ಲೆಲ್ಲ ನೋಡ್ತಾ ಇದೀವಿ, ಸುಮಾರು ಜನ ಸಾಕಷ್ಟು ಜನ ಕೃಷಿಗಳನ್ನ ಮಾಡ್ತಾ ಇದಾರೆ ಅಂತ ಹಿರಿಯರು ನಾವು ಅವ್ರನ್ನು ಕೂಡ ಮಾರ್ಗದರ್ಶನ ತಗೋಬೇಕು. ಜೊತೆಗೆ ನಾವು ಅವ್ರು ಮಾಡೋ ತರನೇ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಅದರಲ್ಲಿ ಒಂದು ನಮ್ಮ ಹೊಸತನವನ್ನ ನೋಡಿಕೊಂಡು ಬೇರೆಯವರಿಗಿಂತ ವಿಭಿನ್ನವಾಗಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಖಂಡಿತ ನಾವು ಯಶಸ್ವಿ ಕಾಣಬಹುದು. ಈ ಅಡಿಕೆ ತೋಟದ್ದು ಮತ್ತೊಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ವಿಪರೀತವಾಗಿ ಕಳೆ ಬರ್ತಕ್ಕಂಥದ್ದು. ಈ ಕಳೆ ನಿಯಂತ್ರಣವನ್ನ ಹೇಗೆ ಮಾಡ್ತಾ ಇದ್ದಾರೆ? ಕಳೆ ನಿಯಂತ್ರಣಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾನು ಸರ್ ಅದು ಅಡಿಕೆ ತೋಟನ ಇತ್ತೀಚಿನ ದಿನಗಳಲ್ಲಿ ನಮಗೂ ಗೊತ್ತಿಲ್ಲದಂಗೆ, ನಾನು ಮುಂಚೆ ನಮ್ದೇ ಟ್ರ್ಯಾಕ್ಟರ್ ಇತ್ತು, ತುಂಬಾ ಉಕ್ಕೆ ಹೊಡಿತಾ ಇದ್ದೆ. ಆತರ ಉಕ್ಕೆ ಉಳಬಾರ್ದು, ಅವೈಜ್ಞಾನಿಕ ಪದ್ಧತಿ ಅದು. ಯಾಕಂದ್ರೆ ಬೇರ್ ಅರಿಬಾರ್ದು ಅದು ಅಡಿಕೆದು. ಆ ಬೇರ್ ಅರ್ದಾಗ ಏನಾಗುತ್ತೆ ಅಂದ್ರೆ ಅದು ಅಡಿಕೆ ಬೇರ್ಗಳು ಕಟ್ ಆದಾಗ ಫಸಲು ಕಮ್ಮಿ ಆಗುತ್ತೆ. ಈ ಒಂದು ವೀಲ್ ಕಟ್ಟರ್ ಇಟ್ಕೊಂಡು ಅಡಿಕೆಯನ್ನ ಈಗ ನೀವು ಇಲ್ಲೇ ನಮ್ಮ ಕಣ್ಮುಂದೆ ನೀವು ನಮ್ಮ ತೋಟ ನೋಡಬಹುದು, ಅದು ಸುಮಾರು ಒಂದು 8 ವರ್ಷ ಆಯ್ತು ಹುಟ್ಟಿ, ಅದು ಸುಳಿ ಕೊಡ್ತಿದ್ ಮರ. ಇವತ್ತು ಕೂಡ ಚೆನ್ನಾಗಿ ಒಳ್ಳೆ ಫಸಲು 4-5 ಬಾರಿ ಅಡಿಕೆ ಕಟ್ತಾ ಇದೆ. ಅದಕ್ಕೆ ಕಾರಣ ಇಷ್ಟೇ, ಅದಕ್ಕೆ ಜೀರೋ ಕಲ್ಟಿವೇಷನ್ ಮಾಡಿದೀವಿ. ಮತ್ತೆ ಅದಕ್ಕೆ ಒಂದು ಮಂಚಿಂಗ್ ಮಾಡ್ತೀವಿ, ಏನ್ ಸತ್ತೆ ಇದ್ರು ತಂದು ಅದಕ್ಕೆ ಇವಾಗ ಅಡಿಕೆ ಕೆಡಗೋಕೋಸ್ಕರ ಎಲ್ಲ ಹೊರಗೆ ಹಾಕಿದೀವಿ, ಬಾಕಿ ಟೈಮಲ್ಲೆಲ್ಲ ಅಲ್ಲಿಗೆ ಹಾಕ್ತೀವಿ. ಯಾಕಂದ್ರೆ ಇವತ್ತು ನಾವು ಅಡಿಕೆ ತೋಟನ ನೋಡಕ್ಕೆ ನೀಟಾಗಿ ಇಟ್ಕೋಬಾರ್ದು, ಜನಗಳನ್ನ ನಗಾಡ್ತಾರೆ ಅಂತ ನೀಟಾಗಿ ಮಾಡಕ್ ಹೋಗ್ತೀವಿ, ಅದು ತಪ್ಪು ತಿಳುವಳಿಕೆ. ತೋಟದಲ್ಲಿ ಎಷ್ಟು ಕಳೆ ಬೆಳೆಯುತ್ತೋ ಅಷ್ಟು ಪೋಷಕಾಂಶಗಳು ಬರ್ತವೆ. ಜೊತೆಗೆ ಅಗಸೆ ಬೀಜ ಇರ್ಬೋದು, ಅಗಸೆ ಈ ಹುರುಳಿ ಮತ್ತೆ ಈ ಸೆಣಬು ಇವನ್ನೆಲ್ಲ ಹಾಕ್ದಾಗ ಹುರುಳಿ ಬೇರಲ್ಲಿ ಏನಿರುತ್ತೆ ಒಂದು ರೈಬೋಸೋಮ್ ಅಂತೇಳಿ ಬೇರ್ ಗಂಟುಗಳು ಬಂದಿರ್ತವೆ. ಸಾಮಾನ್ಯವಾಗಿ ನೀವು ಅಲಸಂದೆ ಇವನ್ನ ಬೇರ್ ಕಿತ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಗಂಟು ಏನಾಗ್ತದೆ ಅಂದ್ರೆ, ಅದು ಜೊತೆಗೆ ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಹೀರ್ಕೊಂಡು ಬೆಳೆಗಳಿಗೆ ಸಿಗೋ ತರ ಅದು ಹೆಚ್ಚಿನ ಕೆಲಸ ನಿರ್ವಹಿಸುತ್ತೆ. ಹಾಗಾಗಿ ನಾವು ಈ ತರ ಹಸರೆಲೆ ಗೊಬ್ಬರಗಳನ್ನ ಮಾಡ್ಕೊಂಡಷ್ಟು ತೋಟಕ್ಕೆ ಒಂದು ಉತ್ತಮವಾದ ಇಳುವರಿ ಬರುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಹಳ್ಳು ಉದುರುತ್ತೆ, ಈ ನಮ್ ಕಡೆ ಹಂಡ್ ಬಿರಿಯೋದು ಅಂತೇಳಿ ಕಾಯಿ ಹೊಡ್ಕ ಬರುತ್ತಲ್ಲ, ಅದು ಸಾಮಾನ್ಯವಾಗಿ ಬೋರಾನ್ ಕಮ್ಮಿ ಆದ್ರೆ ಆತರ ಬರುತ್ತೆ. ಅದನ್ನ ಒಂದ್ಸಲ ಟೆಸ್ಟ್ ಮಾಡಿಸ್ಕೋಬೇಕು ನಾವು ವಿಜ್ಞಾನಿಗಳ ಹತ್ರ. ಬರೀ ನಾವು ಆರ್ಗಾನಿಕ್ನೇ ಮಾಡ್ತೀನಿ ಅಂತ ಹೇಳಿ ಯಥೇಚ್ಛವಾಗಿ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ, ಎಲ್ಲಾದ್ರೂ ಲಿಮಿಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಕೊನೆ ಪಕ್ಷ ಒಂದು 3 ವರ್ಷಕ್ಕೆ ಒಂದ್ಸಲನಾದ್ರೂ ನಮ್ಮ ಮಣ್ಣನ್ನು ಪರೀಕ್ಷೆ ಮಾಡ್ಕೋಬೇಕು. ಮಣ್ಣು ಮತ್ತೆ ನೀರನ್ನ ಪರೀಕ್ಷೆ ಮಾಡ್ಕೊಂಡಾಗ ನಾವು ರಿಸಲ್ಟ್ ಕಾಣ್ಬೋದು. ಜೊತೆಗೆ ಇನ್ನೂ ಇಳುವರಿ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಈ ನಮ್ಮ ಜೇನು ಸಾಕಾಣಿಕೆ, ನಮ್ಮ ತೋಟದಲ್ಲಿ ನೀವು ನೋಡಬಹುದು ಬಾಕ್ಸ್ಗಳು. ನಾನು ಮೇನ್ ಉದ್ದೇಶ ತುಪ್ಪದಕ್ಕಿಂತ ಹೆಚ್ಚಾಗಿ ನಾನು ಪರಾಗಸ್ಪರ್ಶ ಆಗಲಿ ಅಂತಾನೆ ನಾನು ಬಾಕ್ಸ್ಗಳನ್ನ ಇಟ್ಟಿದ್ದೀನಿ. ಸುಮಾರು ಒಂದು 7-8 ಬಾಕ್ಸ್ಗಳನ್ನ ಇಟ್ಟಿದ್ದೀನಿ. ಅದು ಪರಾಗಸ್ಪರ್ಶ ಆಗೋದ್ರಿಂದ ಬೆಳೆಯಲ್ಲಿ ತುಂಬಾ ಚೆನ್ನಾಗಿ ಫಸಲಿಗೆ ಬರುತ್ತೆ, ಚೆನ್ನಾಗಿ ಹಳ್ಳು ಜಾಸ್ತಿ ಉದುರಲ್ಲ. ಒಟ್ಟಾರೆ ಕಳೆ ಹೆಚ್ಚು ನಿಯಂತ್ರಣ ಮಾಡ್ಲಿಕ್ಕೆ ಹೋಗೋದಿಲ್ಲ ನೀವು? ಇಲ್ಲ ಇಲ್ಲ, ಕಳೆ ನಾನು ಏನ್ ಮಾಡ್ತೀನಿ ಅಂದ್ರೆ ವರ್ಷದಲ್ಲಿ ಒಂದ್ 2-3 ಇವತ್ತು ತೋಟದಲ್ಲಿ ಮಧ್ಯದಲ್ಲಿ ಒಂದ್ಸಲ ಹೊಡಿತೀವಿ. ಜಾಸ್ತಿ ಕಳೆ ಬಂದಾಗ ಈ ವೀಲ್ ಕಟರ್ ಇಟ್ಕೊಂಡಿದೀವಿ, ಅದ್ರಲ್ಲಿ ನೋಡಿದಾಗ ಅದೇ ಮಂಚಿಂಗ್ ಆಗುತ್ತೆ. ಪುನಃ ಅತಿಯಾಗಿ ಏನು ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ತೀರಾ ಉಳುಮೆ ಮಾಡ್ಲೇಬೇಕು ಅಂದ್ರೆ ರೋಟ್ರಿನ ಹೊಡ್ಕೊಂಡ್ರೆ ಉತ್ತಮ, 5 ನೇಗ್ಲೆಲ್ಲ ಹೊಡೆಯಕ್ ಹೋಗ್ಬಾರ್ದು. ಹಸಿರಲ್ಲ ಗೊಬ್ಬರ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ, ವರ್ಷದಲ್ಲಿ ಎಷ್ಟು ಸಾರಿ ಮಾಡ್ತೀರ ಮತ್ತೆ ಯಾವ ಸಮಯದಲ್ಲಿ ಮಾಡ್ತೀರಿ? ಇಲ್ಲ, ಇವಾಗ ಹಸಿರೆಲೆ ಗೊಬ್ಬರಗಳನ್ನ ನಾವು ಇವಾಗ ತರಿಸಿದ್ವಿ ಸೆಣಬಲ್ಲಿ ಈಚೆ ಕಡೆ ಇದೆ ಸೆಣಬು. ಅದನ್ನ ನಾವು ಬೇಸಿಗೆಲ್ ಹಾಕಿದ್ರೆ ಬಹಳ ಒಳ್ಳೇದು, ಯಾಕಂತಂದ್ರೆ ಇವಾಗ ನೆರಳು ಮತ್ತೆ ಶೀತಾಂಶಗಳು ಚೆನ್ನಾಗಿರುತ್ತೆ. ಸ್ವಲ್ಪ ದಟ್ಟಾಗಿಬಿಟ್ರೆ ಮಂಚಿಂಗ್ ಮಾಡ್ದಂಗೆ ಆಗುತ್ತೆ, ಬಿಸಿಲು ತಾಪ ಕಮ್ಮಿ ಇಡುತ್ತೆ. ಈ ಟೈಮಲ್ಲಿ ಮಾಡಿದ್ರೆ ಬಹಳ ಸೂಕ್ತ, ಯಾಕಂದ್ರೆ ನೀರು ಸ್ವಲ್ಪ ಬಿಸಿಲು ದಗೆನು ಸ್ವಲ್ಪ ತಡೆಯುತ್ತೆ. ಇವಾಗ ಮಾಡಿದ್ರೆ ಮತ್ತೆ ಅದನ್ನ ಯಾವಾಗ ಮಣ್ಣಿಗೆ ಸೇರಿಸುವಂತದ್ದು? ಅದು ಮಣ್ಣಿಗೆ ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಹೂವಿಗೆ ಬಂದಾಗ ಸೇರಿಸಬೇಕು. ಬಟ್ ಹೂವಿಗೆ ಬಂದಾಗ ಅಂದ್ರೆ ನಾನು ಆತರ ಮಾಡಕ್ ಹೋಗಲ್ಲ, ನಾನು ಬೇರೆ ನಂದೇ ಅದೇ ನಾನು ಹೊಸದಾಗಿ ಹೊಸದಾಗಿ ಮಾಡೋದ್ರಿಂದ ಅದನ್ನ ಅಲ್ಲೇ ಬಿಟ್ಟು ಅದಲ್ಲೇ ಉದುರಿ ಪುನಃ ಮತ್ತದ ಹುಟ್ಟೋ ತರ ಮಾಡ್ಬೇಕು. ಅವಾಗ ಏನಾಗ್ತದೆ ಅಂತ ಅಂದ್ರೆ ನಮ್ಗೆ ಬೀಜ ತಂದಾಕ ತಪ್ಪುತ್ತೆ, ಮತ್ತೆ ಅದೇ ಎಲೆಗಳು ಅಲ್ಲಿ ಗೊಬ್ಬರ ಆಗ್ತಾ ಹೋಗುತ್ತೆ, ಅದ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಫುಲ್ ಬಲ್ತಿ ಎಲ್ಲ ಆದ್ಮೇಲೆ ಒಂದ್ಸಲ ಕಡ್ಡಿ ಎಲ್ಲ ಹೊಡೆದು ಅದನ್ನೇ ಮಣ್ಣಿಗೆ ಸೇರಿಸಿದ್ರೆ ಮತ್ತೆ ರಿಟರ್ನ್ ಬರುತ್ತೆ, ಎಲೆಗಳು ಅಲ್ಲೇ ಗೊಬ್ಬರ ಆಗುತ್ತೆ ಮತ್ತೆ ಬೀಜ ತರ ತಪ್ಪುತ್ತೆ. ಅವಾಗ ಇನ್ನು ಜಾಸ್ತಿ ಪೋಷಕಾಂಶಗಳು ಮತ್ತೆ ಎರೆಹುಳುಗಳಿಗೆ ಜಾಸ್ತಿ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಅನುಕೂಲ ಇದೆ ಅಂತೀರಿ? ಖಂಡಿತ ಇದೆ. ನಾವು ಈಗ ಹೊರಗಡೆಯಿಂದ ಎಲ್ಲೋದ್ ಗೊಬ್ಬರ ತಂದು ಯಾರೋ ಕೊಟ್ಟಿದ್ದನ್ನ ಅದ್ಯಾವುದೋ ಆ ಸಾಯಲು ಈ ಸಾಯಲು ಹಾಕಿ ಅಂತೇಳಿ ಕೆಮಿಕಲ್ಸ್ ತಂದು ನಮ್ಮ ತೋಟ ಹಾಳು ಮಾಡ್ಕೊಳ್ಳೋದ್ಕಿಂತ ನಮ್ಮ ಮಣ್ಣನ್ನ ಹಾಳು ಮಾಡೋದ್ಕಿಂತ ನಾವೇ ಕೃತಕವಾಗಿ ಮಾಡ್ಕೊಂಡ್ರೆ ರಿಸಲ್ಟ್ ಲೇಟ್ ಆಗ್ಬೋದು 2 ವರ್ಷ, ಆದ್ರೆ ಫ್ಯೂಚರ್ ಇದೆ ಅದಕ್ಕೆ. ಯಾಕೆಂತಂದ್ರೆ ನಾವ್ ಇವಾಗ ಪಾಸ್ಟ್ ಲೈಫ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಸಡನ್ ಆಗಿ ರಿಸಲ್ಟ್ ಬೇಕು. ಹಂಗಾಗಿ ನಾವು ಆತರ ಬೇಡ, ಸ್ವಲ್ಪ ಸಮಾಧಾನವಾಗಿ ಮಾಡೋಣ. ಕೃಷಿ 2 ವರ್ಷ ಲೇಟ್ ಆಗ್ಲಿ, ಅದು ನಮ್ಮ ಪೂರ್ವಿಕರು ಮಾಡ್ತಿದ್ರು ಬೇಸಾಯನ. ನಾನು ಹೇಳೋದೇನಪ್ಪ ಅಂತ ಅಂದ್ರೆ ಹಿಂದೆ ಹೇಳ್ತಾ ಇದ್ರು ನಮ್ಮ ಹಳ್ಳಿ ಕಡೆ ಒಂದ್ ಗಾದೆ ಹೇಳೋರು ನಮ್ಮ ತಾತಂದ್ರು, ಹೆಡ್ನಾರಂಭ ಗೊಬ್ಬರದ ಮೇಲೆ ಅಂತ. ಅಂದ್ರೆ ಯಾರ ತಗೊಂಡೋಗಿ ಹೆಸರು ಬರ್ತಾ ಇತ್ತು, ಬಟ್ ಅದು ಆ ರೀತಿ ಫಲವತ್ತತೆ ಆ ಕಾಲದಲ್ಲಿ ಇತ್ತು. ಇವತ್ ನಾನು ಹೇಳೋದೇನಪ್ಪ ಅಂದ್ರೆ ಎಡ್ಡ ಆದವನು ದಡ್ಡ ಆದವನು ಬೇರೆ ಯಾವ ನೌಕರಿ ಬೇಕಾದ್ರೂ ಮಾಡ್ಬೋದು, ಅವ್ರು ವ್ಯವಸಾಯ ಮಾಡಕ್ ಸಾಧ್ಯ ಇಲ್ಲ. ವ್ಯವಸಾಯ ಮಾಡ್ತಕ್ಕಂತ ನಾವು ಬುದ್ಧಿವಂತರಾಗ್ಬೇಕು, ಕಾಲಕ್ರಮೇಣಕ್ಕೆ ಏನೇನ್ ಕೊಡ್ಬೇಕು ಅದನ್ನ ಮಾಡಿದಾಗ ಮಾತ್ರ ವ್ಯವಸಾಯದಲ್ಲಿ ಸಕ್ಸಸ್ ಆಗಕ್ ಕಾರಣ. ಅದು ಬಿಟ್ಟು ನಾನು ಎಲ್ಲೋ ಕೂತ್ಕೊಂಡು ಏನೋ ಮಾಡ್ತೀನಿ ಅಂದ್ರೆ ಪಾರ್ಟ್ ಟೈಮ್ ಜಾಬ್ ತರ ಪಾರ್ಟ್ ಟೈಮ್ ವ್ಯವಸಾಯ ಮಾಡ್ತೀನಿ ಅಂದ್ರೆ ವ್ಯವಸಾಯದಲ್ಲಿ ಸಕ್ಸಸ್ ಆಗಕ್ ಆಗಲ್ಲ. ವ್ಯವಸಾಯನ ಫುಲ್ ಟೈಮ್ ಮಾಡ್ಕೊಳ್ಳಿ, ಪಾರ್ಟ್ ಟೈಮ್ ಬೇಕಾದ್ರೆ ಬೇರೆ ಏನಾದ್ರೂ ಮಾಡ್ಕೊಳ್ಳಿ, ವ್ಯವಸಾಯನೇ ಮಾಡ್ತೀನಿ ಅನ್ನೋರು ಫುಲ್ ಟೈಮ್ ವ್ಯವಸಾಯ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅಗತ್ಯ ಇರತಕ್ಕಂತ ರಾಗಿ ಮತ್ತೆ ದ್ವಿದಳ ಧಾನ್ಯಗಳನ್ನು ಕೂಡ ನೀವು ಬೆಳ್ಕೊಳ್ತೀರಾ, ಏನೇನು ಬೆಳಿತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ? ಈಗ ನಾವು ರಾಗಿ ಮತ್ತೆ ಹುರುಳಿ ಹಾಕಿದೀವಿ, ತಡ್ನಿ ಮತ್ತೆ ಉದ್ದು ಹೆಸರು ಉಚ್ಚಳ್ಳು ಇವೆಲ್ಲ ಹಾಕಿದೀವಿ. ಇವಾಗ ಯಾಕಂದ್ರೆ ನಮ್ಗೆ ಮನೆಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನ ಮಾಡ್ಕೋತೀವಿ. ಇನ್ ಮಿಕ್ಕಿದ್ದನ್ನ ಮಾರಾಟಕ್ಕೆ ಏನು ಹೋಗಲ್ಲ ಈಗ ಕಾಳುಗಳನ್ನೆಲ್ಲ. ಇನ್ನ ರಾಗಿ ಎಲ್ಲ ಜಾಸ್ತಿ ಆದ್ರೆ ಮಾರಾಟ ಕೊಡ್ತೀವಿ. ಎಷ್ಟು ಬೆಳ್ಕೊಳ್ತೀರಿ ರಾಗಿ ಎಲ್ಲ? ರಾಗಿ ಹೋದ ಸಲ ಒಂದ್ 35 ಚೀಲ ಆಗಿತ್ತು, ಇಟ್ಕೊಂಡಿದೀವಿ. ಈ ಸಲ ಬಂದಿದ್ದನ್ನ ಹಳೆ ರಾಗಿ ಮಾಡಿಕೊಂಡು ಇದ್ರಲ್ಲದ ಮಾರ್ತೀವಿ. ಒಂದ್ 2 ಎಕರೆ ರಾಗಿ ಈಗ ಇದೆ, ಎಲ್ಲ ಒಡೆ ಆಗಿದೆ ಇವಾಗ. ಇನ್ನೆಲ್ಲ ಬರುತ್ತೆ, ಇನ್ನೊಂದ್ ತಿಂಗಳು ಒಂದೂವರೆ ತಿಂಗಳಿಗೆಲ್ಲ ಬರುತ್ತೆ. ದ್ವಿದಳ ಧಾನ್ಯಗಳು ಎಷ್ಟು ಬೆಳ್ಕೊಳ್ತೀರಾ ಮತ್ತೆ ಏನ್ ಅನುಕೂಲ ಆಗುತ್ತೆ ಅದರಿಂದ? ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಏನಪ್ಪ ಅಂತಂದ್ರೆ ಹೊರಗಡೆ ಕಾಳುಗಳು ಕೊಳ್ಳೋದು ಕಮ್ಮಿ ಆಗುತ್ತೆ, ಮತ್ತೆ ನಮ್ಮ ಹೊಲದಲ್ಲಿ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ನಾವು ಬರೀ ಬೆಳೆಗಳನ್ನೇ ಬರೀ ಕಮರ್ಷಿಯಲ್ ಬೆಳೆಗಳನ್ನೇ ಬೆಳೀತಾ ಹೋದ್ರೆ ಭೂಮಿ ಬರಡ್ ಆಗುತ್ತೆ. ಅದಕ್ಕೆ ಭೂಮಿಗೆ ಒಂದು ದ್ವಿದಳ ಧಾನ್ಯ ಹಾಕೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ಈ ರೈಸೋಬಿಯಂ ಅಂತ ಹೇಳಿ ಏನು ಸೂರ್ಯನ ಕಿರಣಗಳನ್ನ ಇಟ್ಕೊಳ್ಳುತ್ತೆ ಬೇರ್ನಲ್ಲಿ, ಅದನ್ನೆಲ್ಲ ಇಟ್ಕೊಂಡು ಬಹಳ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಹೊಲಕ್ಕೆ ಅದು ಎಲೆ ಉದುರೋದ್ರಿಂದ ಕೂಡ ನೆಕ್ಸ್ಟ್ ಬೆಳೆಗೆ ಒಳ್ಳೆ ಫಲವತ್ತಾಗಿ ಭೂಮಿನೂ ಕೂಡ ರೆಡಿ ಆಗುತ್ತೆ. ಹೆಚ್ಚುವರಿ ಕಾಳು ಮಾರಾಟ ಮಾಡ್ತೀರಾ ಅಥವಾ ಬಳಕೆ ಮಾಡ್ತೀರಾ? ಇಲ್ಲ, ನಮ್ಗೆ ಹಾಡು ಕುರಿ ಇರೋದ್ರಿಂದ ನಮ್ಮನೆ ಕೋಳಿ ಇವೆಲ್ಲ ಇದಾವಲ್ಲ, ಅವಕ್ಕೆಲ್ಲ ಕಾಳು ರಾಗಿಗಳವೆಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ. ದೀರ ಜಾಸ್ತಿ ಆದಾಗ ಮಾರುಕಟ್ಟೆಗಳಿಗೆ ಕೊಡ್ತೀವಿ. ತರಕಾರಿ ಬೆಳೆ ಏನೇನು ಮಾಡ್ತೀರಿ ನವೀನ್? ತರಕಾರಿ ತೊಂಡೆ ಮಾಡ್ತಿದ್ವಿ, ಇವಾಗ ಸ್ವಲ್ಪ ನೀರಿನ ಅಭಾವ ಇರೋದ್ರಿಂದ ಸ್ವಲ್ಪ ನಿಲ್ಸಿದ್ವಿ. ತೊಂಡೆ ಬದನೆ ಮತ್ತೆ ಟೊಮೆಟೊ ಎಲ್ಲ ಮಾಡ್ತಾ ಇದ್ವಿ ಮುಂಚೆ, ಈ ಸಲ ಸ್ವಲ್ಪ ಕಮ್ಮಿ ಮಾಡಿದೀನಿ. ಈಗ ಬಳ್ಳಿ ಆಲೂಗಡ್ಡೆ ಅಂತೇಳಿ ಹೊಸದಾಗಿ ಬಂದಿದೆ, ಕಪ್ಪು ಆಲೂಗಡ್ಡೆ ಅಂತೇಳಿ. ದೊಡ್ಡಬಳ್ಳಾಪುರದವ್ರು ನಮ್ಮ ಸ್ನೇಹಿತರು ಒಂದೆರಡು ಬೀಜಗಳು ಕೊಟ್ಟಿದ್ದಾರೆ, ಇವಾಗ ಹಾಕಿದ್ದೀನಿ ಅಲ್ಲಿ. ಅದು ಇನ್ನು ಕಂಡು ಬಂದಿಲ್ಲ, ಅದು ಬಂದ್ರೆ ನೆಕ್ಸ್ಟ್ ಅದೊಂದನ್ನ ನಮ್ಮ ಹಾಸನಲ್ಲಿ ಯಾರು ಮಾಡಿಲ್ಲ, ಅಂದಾಗ ಹೊಸದಾಗಿ ಮಾಡೋಣ ಅಂತೇಳಿ ಅದೊಂದು ಮಾಡ್ತಾ ಇದ್ದೀನಿ. ಕಪ್ಪು ಆಲೂಗಡ್ಡೆ ಯಾರು ಬೆಳೆದಿಲ್ಲ, ಕಪ್ಪು ಆಲೂಗಡ್ಡೆ ಮತ್ತೆ ಕಪ್ಪು ಹುರುಳಿ ಈ ತರ ಒಂದು ವಿಶೇಷವಾದ ತಳಿಗಳನ್ನ ಅದನ್ನ ಬೆಳೆದ್ಬಿಟ್ಟು ಹೇಳೋಣ ಅಂತೇಳಿ ಇನ್ನು ಈಗ ಟ್ರೈ ಮಾಡ್ತಾ ಇದ್ದೀನಿ. ಅದ್ ಬೆಳೆ ಬೆಳೆದ್ಮೇಲೆ ಒಂದ್ಸಲ ಖಂಡಿತ ಅದು ಸರ್ ಸಮಸ್ಯೆ ಏನು ಅಂದ್ರೆ, ನಮ್ದು ಬೋರ್ವೆಲ್ದು ಮುಂಚೆ ನಮ್ದು ಕೃಷಿ ಹೊಂಡ ಯಾವ್ದು ಇರ್ಲಿಲ್ಲ. ನಮ್ದು ಸುಮಾರು ಒಂದು 17 ಬಾವಿ ಕೊರ್ಸಿ ನಮ್ದು ನೀರೆಲ್ಲ 17 ಬಾವಿನೂ ಕೂಡ ಫೇಲ್ಯೂರ್ ಆಗಿ 17ನೇ ಬಾವಿ ಬಂದಿದ್ದು. ಅದರಿಂದ ಸ್ವಲ್ಪ ನೀರನ್ನ ನಾನು ಫಸ್ಟ್ ಟ್ರಿಪ್ ಮಾಡಿದ್ವಿ, ಹನಿ ನೀರಾವರಿ ಮಾಡ್ಕೊಂಡಿದ್ವಿ. ಹನಿ ನೀರಾವರಿ ಮಾಡ್ಕೊಂಡ್ರೆ ಬೆಟ್ರು, ಬಟ್ ಆದ್ರೆ ಇಲ್ಲಿ ನಮ್ಗೆ ಸೆಟ್ ಆಗ್ಲಿಲ್ಲ. ಈಗ ತುಂತುರು ನೀರಾವರಿ ಮಾಡಿದ್ವಿ. ಇವಾಗ ನೀರಿನ ಸಮಸ್ಯೆ ಕೃಷಿ ಹೊಂಡ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಅದು ನೀರು ನಮ್ಮ ಭೂಮಿಗೆ ಹಿಂಗ್ಸೋದ್ರಿಂದ ನಮ್ಮ ಹೊಲದ ನೀರೆಲ್ಲ ಬಂದು ಅಲ್ಲೇ ಇಲ್ಲಿ ಮೇಲ್ಗಡೆ ಮಾಡಿದ್ವಿ ಕೃಷಿ ಹೊಂಡದ. ಅದೇ ಅಡಿಕೆ ತೋಟದ ಪಕ್ಕದಲ್ಲಿದೆ, 3 ಬಾವಿ ಓಡ್ತಾ ಇದಾವೆ ಇವಾಗ. ಹಂಗಾಗಿ ಇವಾಗ ಸದ್ಯಕ್ಕೆ ನೀರಿನ ಸಮಸ್ಯೆ ಏನಿಲ್ಲ, ಅದನ್ನ ನೆಕ್ಸ್ಟ್ ಮಾಡ್ತೀವಿ. ಮತ್ತೆ ಮುಂಚೆ ನಾನು ಏನ್ ಮಾಡಿದ್ದೆ ಅಂದ್ರೆ ಪೂರ್ತಿ ಎಲ್ಲಾ ತರಕಾರಿಗಳನ್ನ ನಾನು ಬೆಳೀತಾ ಇದ್ದೆ. ಪೂರ್ತಿ ನಮ್ಮ ತರಕಾರಿ ಅಂದ್ರೆ ನಮ್ಮ ಮನೆ ಬಳಕೆಗೆ ಏನ್ ಬೇಕು, ಈ ಸೊಪ್ಪಂತ ಹಿಡಿದು ಈ ಪ್ರತಿಯೊಂದು ಸೊಪ್ಪು ಇರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು. ಹೊರಗಡೆ ಕೊಳ್ದಂಗೆ ತರಕಾರಿ ಪದಾರ್ಥದ ಮಟ್ಟಿಗೆ ನಮ್ಮ ಸ್ವಂತವಾಗಿ ನಾನು ಬೆಳ್ಕೋತಾ ಇದ್ದೆ. ಎಲ್ಲರೂ ಅದೇ ತರ ಮಾಡ್ಕೊಂಡ್ರೆ ತುಂಬಾ ಈಗ ಆರೋಗ್ಯದ ಮೇಲೆ ಪರಿಣಾಮ, ಹೊರಗಡೆ ಹೋಗಿ ಈಗೆಲ್ಲ ಕೆಮಿಕಲ್ಸ್ ಹಾಕಿ ತಂದು ಮಾಡ್ತಾ ಇದಾರೆ. ನಾನು ಹೇಳಿದ ಕೊನೆ ಪಕ್ಷ ನಮ್ಮ ಬಳಕೆಗಾದ್ರೂ ನಾವು ಮನೇಲಿ ಬೆಳ್ಕೋಬೇಕು. ಸಾವಯವ ಕೃಷಿಲಿ ಅದವೇ, ನಮ್ಮ ಗೊಬ್ಬರ ಯಾವ್ದೇ ರಾಸಾಯನಿಕ ಕೆಮಿಕಲ್ ಹಾಕ್ತೇ, ರಾಸಾಯನಿಕ ಹಾಕ್ತೇ, ಸಾವಯವ ಕೃಷಿನಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗಲೂ ಮನೆಗೆ ಬೇಕಾದಷ್ಟು ನೀವೇ ಬೆಳ್ಕೊಳ್ತೀರಿ ತರಕಾರಿ? ಬೆಳ್ಕೋತೀವಿ. ಇವಾಗ ಅನ್ ಸೀಸನ್, ಸೀಸನ್ ಅಲ್ಲೆಲ್ಲ ಬೆಳ್ಕೊಂತೀವಿ, ಆಗ್ತಾ ಇರ್ತೀವಿ. ಆದ್ರೆ ಒಂದು 100ರಲ್ಲಿ 80% ನಾವು ಮನೆಗೆ ಬೇಕಾದ ಬೆಳ್ಕೋತೀವಿ. ಕೆಲವೊಂದು ಸೀಸನ್ ಅಲ್ಲಿ ಇಲ್ದೇ ಇದ್ದಾಗ ಸಂತೆಯಿಂದ ತರಿಸ್ಕೊತೀವಿ ತರಕಾರಿ. ಸುವರ್ಣಗಡ್ಡೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಸುವರ್ಣಗೆಡ್ಡೆ ನಾನು ಈ ಸಲ ಹಾಕಿಲ್ಲ. ಸುವರ್ಣಗೆಡ್ಡೆ ಒಂದು 3-4 ವರ್ಷ ಬೆಳೆದೆ. ಸುವರ್ಣಗೆಡ್ಡೆ ಅದು ಒಳ್ಳೆ ಇಳುವರಿ ಬರುತ್ತೆ ಚೆನ್ನಾಗಿ. ಬಟ್ ಇಲ್ಲಿ ನಮ್ಗೆ ಮಾರ್ಕೆಟ್ ಸಮಸ್ಯೆ, ಅದು ರೇಟ್ ಕಮ್ಮಿ ಆಗಿರೋದ್ರಿಂದ ನಾನು ಈ ಸಲ ಕಳೆದ 2 ವರ್ಷದಿಂದ ಬಿಟ್ಟಿದ್ದೀನಿ ಅದನ್ನ. ಆದ್ರೆ ಈಗ ಕಳೆದ 2 ವರ್ಷದಿಂದ ಬಿಟ್ಟೆ, ಈ ವರ್ಷ ಎಲ್ಲ ಅದು ಒಳ್ಳೆ ರೇಟ್ ಆಗಿದೆ. ಅದು ಮತ್ತೆ ಮರಗೆಣಸು ಕೆಸ ಎಲ್ಲ ಹಾಕಿದ ಇದಾಗಿದೆ. ಈ ಕೆಸ ಎಲ್ಲ ಇವಾಗ ಹಾಕ್ಬೇಕು, ಮುಂದಿನ ತಿಂಗಳಲ್ಲೆಲ್ಲ ಬಿತ್ತನೆ ಮಾಡ್ಬೇಕು. ಸುವರ್ಣಗೆಡ್ಡೆ ಬೆಳೆ ಅಂತದ್ ಹೆಂಗೆ ಒಂಚೂರು ವಿವರವಾಗಿ ಹೇಳಿ ಸರ್? ಸುವರ್ಣಗೆಡ್ಡೆ ಬಹಳ ಈಸಿ ಬೆಳೆಯೋದು. ಯಾಕೆಂತಂದ್ರೆ ನಾವು ಬೀಜನ ಏನು ಒಳಕಲ್ ಬರುತ್ತಲ್ಲ ಆತರ ಬರುತ್ತೆ, ಒಂದು ರೌಂಡ್ ಬಂದು 4 ಪೀಸ್ ಆಗುತ್ತೆ. ಒಂದು ಕಣ್ಣಿಗೆ 1 ಪೀಸ್ ಕಟ್ ಮಾಡ್ಬೇಕು ಅದನ್ನ. ಅದನ್ನ ನಾವು ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಒಂದೇ ಸಲ ಕೆಲಸ, ಮಣ್ಣು ಒಂದ್ಸಲ ಕೊಟ್ಬಿಟ್ರೆ ಹಾಕಿ ಮಧ್ಯದಲ್ಲಿ ಬೇಕು ಅಂದ್ರೆ ಒಂದ್ಸಲ ಕೊಡ್ಬೋದು. ಏನಾರ ಮಣ್ಣು ಏನಾರ ನೀರ್ ಹೊಡೆದು ಕೆಳಗಡೆ ಇದ್ದಿದ್ರೆ, ಬರೀ ಕಳೆ ಒಂದಿದ್ದು ನಿಯಂತ್ರಣ ಮಾಡ್ಕೊಂಡು ನೀರ್ ಒಂದ್ ಕೊಟ್ಕೊಂಡ್ರೆ ಸಾಕು ಸರ್, ಅದಕ್ಕೆ ಯಾವ್ದೇ ರೀತಿ ಕಾಯಿಲೆ ಬರಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಎಲ್ಲಕ್ಕೂ ಕಾಯಿಲೆಗಳು ಬರ್ತಾ ಇದೆ. ಕೆಸಕ್ಕೆ ಕಾಯಿಲೆ ಯಾವಾಗ್ಲೂ ಬರ್ತಿರ್ತಿಲ್ಲ, ಕೆಸವಿನ ಗೆಡ್ಡೆಗೆ ಹೋದ 2 ವರ್ಷದಿಂದ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ ಅದು. ಹಂಗಾಗಿ ಎಲ್ಲದಕ್ಕೂ ಕಾಯಿಲೆಗಳು ಬರ್ತಾ ಇದೆ. ಬಟ್ ಸುವರ್ಣಗೆಡ್ಡೆ ಬೆಳೆಯೋದು ಬಹಳ ಈಸಿ. ಸುವರ್ಣಗೆಡ್ಡೆ ಮತ್ತೆ ಕೆಸವಿನ ಗೆಡ್ಡೆ ಇವೆರಡು ಬಹಳ ಈಸಿ ಬೆಳೆಗಳು. ಗೆಡ್ಡೆಗಳ ಬೆಳೆಗಳೇ ಅಷ್ಟು, ಬಟ್ ನೀರ್ ಇರ್ಬೇಕು ಅವಕ್ಕೆಲ್ಲ. ಚೆನ್ನಾಗಿ ನೀರಿದ್ರೆ ಒಂದು ಚೆನ್ನಾಗಿ ಬೆಳೆ ಮಾಡಬಹುದು. ಈ ಸುವರ್ಣಗೆಡ್ಡೆ ನಾವು ಆಲೂಗೡಡ್ಡೆ ಕತ್ತರಿಸಾಕ್ತಿವಲ್ಲ ಆತರ ಹಾಕದೆ ಸರ್? ಇಲ್ಲ, ಅದು ಅಷ್ಟು ಚಿಕ್ಕದಾಗ ಕಟ್ ಮಾಡ್ರೆ ಬರಲ್ಲ. ಅಂದ್ರೆ ದೊಡ್ಡದಿರುತ್ತೆ, ಅದು ದೊಡ್ಡದಿರುತ್ತೆ. ಅದು ಅತಿ ದೊಡ್ಡದ್ ನಾವು ಬಿತ್ತನೆಗೆ ಆಯ್ಕೆ ಮಾಡ್ಕೋಬಾರ್ದು. ಯಾಕಂದ್ರೆ ನಾವು ಅದು ಆಯ್ಕೆ ಮಾಡ್ಕೊಂಡಾಗ ನಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಮಿನಿಮಮ್ ಒಂದು 3 ಕೆಜಿ, 2-3 ಕೆಜಿ ಇರುವಂತ ಬುಡಗಳನ್ನ ಸೆಲೆಕ್ಟ್ ಮಾಡ್ಕೊಂಡು 2 ಕೆಜಿ ಇದ್ರೆ ಸಾಕು. ಒಂದು ಪೀಸು 1/2 ಕೆಜಿ ಬಂದ್ರೆ ಸಾಕು. ಏನು 1 ಕೆಜಿ ಮೇಲೆ ಬಂದ್ರೆ ನಡೆಯುತ್ತೆ. ಅಂದ್ರೆ ಇದ್ರ ಸುಮ್ಮನೆ ಏನಕ್ಕೆ ವೇಸ್ಟ್, ದುಂದು ವೆಚ್ಚ ಜಾಸ್ತಿ ಆಗುತ್ತಲ್ಲ ಅಂತೇಳಿ ಚಿಕ್ಕದ ಹಾಕೊಂಡ್ರೆ ನಮ್ಗೆ ಬಿತ್ತನೆ ಜಾಸ್ತಿ ಆಗುತ್ತೆ. ಅದು ಕೆಜಿ ಲೆಕ್ಕ ಕೊಡೋದ್ರಿಂದ ಕೆಜಿಗೆ ಸುಮಾರು 25 ರೂಪಾಯಿ ಎಲ್ಲ ಇದೆ ಇವಾಗ. 25-30 ರೂಪಾಯಿ ಗಂಟೆ ಇರುತ್ತೆ. ಚಿಕ್ಕದಾದ್ರೆ ನಮ್ಗೆ ಬಿತ್ತನೆ ಜಾಸ್ತಿ ಆಗುತ್ತೆ, ದೊಡ್ಡದು ತಂದ್ರೆ ನಮ್ಗೆ ಬಿತ್ತನೆ ಕಮ್ಮಿ ಆಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಹಂಗಾಗಿ ಚಿಕ್ಕದ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಸೂಕ್ತ. ಜಮೀನ್ ಹೆಂಗ್ ಹದ ಮಾಡ್ಕೋಬೇಕು ಹಾಕೋದ್ಕಿಂತ ಮೊದ್ಲು? ಸರ್, ಹಾಕೋದ್ಕಿಂತ ಮುಂಚೆ ನಾವು ಉಳುಮೆ ಮಾಡಿಸ್ಬೇಕು. ಸಿಂಗಲ್ ನೇಗಿಲೆಲ್ಲ ಓಡಿಸಿ ನೀಟಾಗಿ ಉಳುಮೆ ಮಾಡಿಸಿ ಗೊಬ್ಬರ ಎಲ್ಲ ಹಾಕಿಸಿ, ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ನಾವು ಯಾವುದೇ ಬೆಳೆ ಮಾಡೋದ್ಕಿಂತ ಮುಂಚೆ ಮಣ್ಣನ್ನ ಒಂದ್ಸಲ ಪರೀಕ್ಷೆ ಮಾಡ್ಕೊಂಡ್ರೆ ಬಹಳ ಸೂಕ್ತ. ನಾನು ಇನ್ನೊಂದು ಏನೇಳೋದು ಏನಪ್ಪ ಅಂತಂದ್ರೆ, ರೈತ ಆದವನಿಗೆ ಅವನ ಹೊಲದಲ್ಲಿ ಪ್ರತಿಯೊಂದು ಜಾಗದ್ದು ಅವನಿಗೆ ಮಣ್ಣು ಗೊತ್ತಿರಬೇಕು. ಈಗ ಒಂದು ಹೊಲ ಇದೆ ನಮ್ದೊಂದು 4 ಎಕರೆ ಜಮೀನು ಇದೆ ಅಂತಂದ್ರೆ, 4 ಎಕರೆಲ್ಲೂ ಈ ಜಾಗದಲ್ಲಿ ಇಂಥ ಮಣ್ಣೆ ಇದೆ, ಈ ಜಾಗದಲ್ಲಿ ಹಿಂಗೆ ಬೆಳೆ ಬರುತ್ತೆ ಅನ್ನೋದು ಗೊತ್ತಿರಬೇಕು ಅವನಿಗೆ. ಎಲ್ಲಿ ವೀಕ್ ಬರುತ್ತೆ ಅಂತ ಜಾಗನ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಂಡು, ಇಲ್ಲ ಅದು ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಕಮ್ಮಿ ಆಗಿದ್ದಾವೆ ಅದನ್ನ ನೋಡ್ಕೊಂಡು ಅದನ್ನ ತಂದು ಹಾಕೊಂಡ್ರೆ ಖಂಡಿತ ಸಕ್ಸಸ್ ಆಗ್ಬೋದು. ಈ ಸುವರ್ಣಗಡ್ಡೆಯನ್ನ ಎಷ್ಟು ಅಡಿ ಅಂತರಕ್ಕೆ ಹಾಕ್ಬೇಕು, ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ? ಸರ್, ಗಿಡದಿಂದ ಗಿಡಕ್ಕೆ ನಾನೆಲ್ಲ 4 ಅಡಿ ಅಂತರ ಕೊಟ್ಟಿದ್ದೆ. 4 ಅಡಿ 3 ಅಡಿ ಎಲ್ಲ ಸಾಕು ಅಂತರ. ಅದು ನೆಲ 50 ಆಗಿದ್ರೆ 3 ಅಡಿಗೆಲ್ಲ ಸಾಕು, ಚೆನ್ನಾಗಿ ಬರುತ್ತೆ ಅಂತ ತೊಂದ್ರೆ ಇಲ್ಲ. ಮಣ್ಣು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಅಂದ್ರೆ ತೀರಾ ನಮ್ಗೆ ಭೋಗವಾದ್ನೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ಇದ್ರೆ 1 ಅಡಿ ಜಾಸ್ತಿ ಮಾಡ್ಕೊಂಡ್ರೆ ಅನುಕೂಲ. ಬಟ್ ಏನಪ್ಪ, ಜಾಸ್ತಿ ದೂರ ಮಾಡೋದ್ರಿಂದ ಕಳೆ ಜಾಸ್ತಿ ಆಗುತ್ತೆ ಅಷ್ಟೇನೆ. ಅದಕ್ಕಂದ್ರೆ ಸುವರ್ಣಗೆಡ್ಡೆ ಹಾಕಿದ್ಮೇಲೆ ಬೇರೆ ಆರ್ ಕೆಲಸ ಏನು ಮಾಡಂಗಿರಲ್ಲ. ಅಂದ್ರೆ ನೇಗ್ಲೋಡಿಯೋದ ಆತರ ಏನಿರಲ್ಲ, ಬರೀ ಕಳೆ ಕೀಳೋದ್ ಮಾತ್ರ ಇರುತ್ತೆ. ಯಾಕಂದ್ರೆ ಬುಡಕ್ ಮಣ್ಣೀರ್ ಹಾಕಿರ್ತೀವಿ, ಮಧ್ಯದಲ್ಲಿ ಏನಾದ್ರೂ ಒಡೆಯಕ್ ಹೋದ್ರೆ ಅದೆಲ್ಲ ಮಣ್ಣು ಕೆಳಗಡೆ ಬಂದ್ಬಿಡುತ್ತೆ. ಹಂಗಾಗಿ ನಾವು ಕೈ ಕೆಲಸ ಮಾಡೋದ್ರಿಂದ ಅದನ್ನ ಬಹಳ ಹತ್ತಿರಕ್ಕೆ ಹಾಕ್ತಾರೆ. ಸಾಮಾನ್ಯವಾಗೆಲ್ಲ 1.5-2 ಅಡಿಗೆಲ್ಲ ಹಾಕ್ತಾರೆ. ಅತಿ ಹತ್ರ ಆದ್ರೆ ಚಂದ್ರೆ ಒಂದ್ ಮಿನಿಮಮ್ 1-3 ಅಡಿ ಡಿಸ್ಟೆನ್ಸ್ ಇದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಏನ್ ಅರೆ ಹೊಡ್ಕೊಂಡು ಹಾಕೋದು ಹೆಂಗೆ? ಹಾಕ್ಬೇಕಾದ್ರೆ ಅರೆ ಹೊಡ್ಕೊಂಡು ಹಾಕೋದು. ಕತ್ರಿ ಅರೆ, ಈಗ ಮಾಮೂಲಿ ನಾವು ಬದನೆ ಗಿಡ ಎಲ್ಲ ನೆಡ್ತಿದ್ವಲ್ಲ ಹಿಂದೆ, ಆ ರೀತಿ ಕತ್ರಿ ಅರೆ ಹೊಡೆದ್ರೆ ಬಹಳ ಸೂಕ್ತ. ಯಾಕಂತಂದ್ರೆ ನೀಟಾಗಿ ಹಾಕ್ಬೋದು. ಒಂದು 6 ಗೆಳ್ಕೊಂಡು ನೀಟಾಗಿ 2 ಕಡೆ ಅರೆ ಹೊಡೆದ್ಬಿಟ್ರೆ ಮಧ್ಯಕ್ಕೆ ಇಟ್ಟು ಅದು ಮಣ್ಣು ಸರ್ ಒಂದು 3-4 ತಿಂಗಳು ಆದ್ಮೇಲೆ ಎಲ್ಲ ಚೆನ್ನಾಗಿ ಮೊಳಕೆ ಬಂದು ಒಂದಷ್ಟು ಒಂದು 1.5 ಅಡಿ ಮೇಲ್ ಬರಬೇಕು. 1.5-2 ಅಡಿ ಬಂದು ಅದು ಛತ್ರಿ ಹೊಡೆಯಕ್ಕೆ ಇನ್ನೇನು ಬರುತ್ತೆ ಅನ್ನೋ ಟೈಮ್ನಲ್ಲಿ ಮಣ್ಣು ಕೊಡ್ಬೇಕು ಅದಕ್ಕೆ. ಅದು ಫುಲ್ ಮೊಳಕೆ ಇದ್ದಾಗ ಕೊಡಬಾರ್ದು, ಯಾಕಂದ್ರೆ ಅದು ಮೊಳಕೆ ಇದ್ದಾಗ ಕೊಟ್ಟರೆ ಕಡ್ಡಿ ಹಂಗೆ ಮೇಲ್ ಬಂದ್ಬಿಡುತ್ತೆ. ಮಣ್ಣನ್ನ ಬೇಗ ಕೊಟ್ರೆ ಮೊಳಕೆ ಜಾಸ್ತಿ ಉದ್ದ ಬರುತ್ತೆ, ಉದ್ದ ಜಾಸ್ತಿ ಬಂದ್ರೆ ಬರೋದಕ್ಕಿಂತ ಚಿಕ್ಕ ಇದ್ರೆ ಚಂದ, ಯಾಕಂದ್ರೆ ನಮ್ಗೆ ನೀರು ಹೊಡೆಯೋದಕ್ಕೆ ಎಲ್ಲದಕ್ಕೂ ಮೈಕ್ರೋ ಮಾಡಿದ್ರೆ ಬಹಳ ಅನುಕೂಲ. ಈಗೆಲ್ಲ ಶುಂಠಿಗೆಲ್ಲ ಮಾಡ್ಕೊಳ್ತೀವಲ್ಲ, ಆತರ ಮೈಕ್ರೋ ಮಾಡಿ ಹೊಡೆಯೋದ್ರಿಂದ ಬಹಳ ಅನುಕೂಲ ಆಗಿರುತ್ತೆ. ಗೊಬ್ಬರ ಗೋಡು ಎಲ್ಲ ಕೊಡ್ಬೇಕು. ಗೊಬ್ಬರ ನಾವು ಅದೇ ಮೊದಲು ಈ ಶಿಫಾರಸು ಗೊಬ್ಬರಗಳು ಕೊಡಬೇಕು, ಯಾಕಂದ್ರೆ ಅವನ್ನೆಲ್ಲ ನಾವು ಆರ್ಗಾನಿಕಲ್ಲಿ ಮಾಡಬಹುದು, ಬಟ್ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಹೋದಾಗ ಆರ್ಗಾನಿಕ್ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ನಾನು ಸುಮ್ಮನೆ ಆರ್ಗಾನಿಕ್ ಆರ್ಗಾನಿಕ್ ಅಂತೇಳಿ ನಮ್ಗೆ ಸುಮ್ಮನೆ ತಪ್ಪು ಮಾಹಿತಿ ಕೊಡಬಾರ್ದು. ಈ ಕೆಲವೊಂದು ಜಾಸ್ತಿ ನಾವು ಬೆಳಿಲೇಬೇಕು ಅಂತ ಅಂದಾಗ ಒಂದಷ್ಟು ಕೆಮಿಕಲ್ಗಳನ್ನ ಉಪಯೋಗಿಸ್ಬೇಕು, ಆದ್ರೆ ಪ್ರಮಾಣ ಕಮ್ಮಿ ಇರಲಿ ಅಂತ ನಾನು ಹೇಳಿದೆ. ಯಾಕೆಂತಂದ್ರೆ ಕೆಮಿಕಲ್ಸ್ನ ಎಷ್ಟು ಬೇಕೋ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು ಹೊರತು ಈ ಊಟನೇ ಉಪ್ಪಿನಕಾಯಿ ಆಗಬಾರ್ದು ಅನ್ನೋ ರೀತಿ ಮಾಡ್ಕೋಬಾರ್ದು. ಯಾಕಂದ್ರೆ ಭೂಮಿ ನಮ್ದು ಸ್ವಂತ ಭೂಮಿ ಇರ್ತದೆ, ನಾವು ನೆಕ್ಸ್ಟ್ ಜನರೇಷನ್ಗೆ ನಾವು ಉಳಿಸೋಗೋದ ಒಂದೇನೇ ಏನು ಉಳಿಸೋಕ್ಕಾಗಲ್ಲ. ಕೊನೆ ಪಕ್ಷ ನಾವೇ ಎಲ್ಲ ಹಾಳು ಮಾಡೋದ್ರೆ ಮುಂದೆ ಬರೋರು ಏನು ಮಾಡೋಕ್ಕಾಗಲ್ಲ ಮಣ್ಣನ್ನು. ಹಾಗಾಗಿ ಮಣ್ಣಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಾನು ನೆಲಕ್ಕೆ ಜಾಸ್ತಿ ಇದೇ ರೀತಿ ಕೆಮಿಕಲ್ಸ್ ಹಾಕ್ತೆ ಮಣ್ಣನ್ನು ಉಳಿಸಿ ಅಂತ ನಾನು ಕೇಳ್ತೀನಿ. ಎಷ್ಟು ದಿವಸಕ್ಕೆ ಕೊಯ್ಲಿಗೆ ಬರುತ್ತದೆ ಸರ್? ಅದು 8-9 ತಿಂಗಳು ಕಳೆದ್ಮೇಲೆ ಯಾವಾಗ ಬೇಕಾದ್ರೆ ಕೀಳ್ಬೋದು, ಬೇಡ ಅಂದ್ರೆ 1 ವರ್ಷಕ್ಕೂ ಕಿತ್ತಾಕ್ಬೋದು, ಇಡ್ಬಹುದು, ಏನ್ ತೊಂದರೆ ಇಲ್ಲ. ಅದು 1 ವರ್ಷ ಇಟ್ಟು ಮಾರ್ಚ್ ಈಗೆಲ್ಲ ಹಾಕ್ತಾರೆ, ಇವಾಗ ಡಿಸೆಂಬರ್ಗೆ ಹಾಕಿದ್ರೆ ಆಗ ಓಣಂಗೆಲ್ಲ ಕೀಳ್ತಾರೆ ಕೆಲವರು, ಅಂದ್ರೆ ಆ ಟೈಮಲ್ಲಿ ಇನ್ನು ಬಂದಿರಲ್ಲ ಅದು ಮಣ್ಣು. ಮಿನಿಮಮ್ 9 ತಿಂಗಳು ಬೇಕು ಸರ್, 9 ತಿಂಗಳಿಂದ ಮೇಲೆ ಬಂದ್ರೆ ಇಳುವರಿ ಚೆನ್ನಾಗ್ ಬರುತ್ತೆ, ಮಧ್ಯದಲ್ಲಿ ಹಾಕಿದ್ರೆ ತೆಳೆದಾಗಿರುತ್ತಲ್ಲ, ತೂಕ ಎಲ್ಲ ಕಮ್ಮಿ ಬರುತ್ತೆ. ಈಗ ಒಂದು ಗಡ್ಡೆಯಲ್ಲಿ ಒಂದೇ ಬರುತ್ತಲ್ವಾ? ಒಂದು ಗಡ್ಡೆಲಿ ಒಂದೇ ಬರುತ್ತೆ. ನಾನು ಸುಮಾರು ನಾನು ಬೆಳೆದ 27 ಕೆಜಿ ವರೆಗೂ ಬೆಳೆದಿದೆ ಒಂದೇ ಗಡ್ಡೆನ. ಹೈಯೆಸ್ಟಾಗಿ ಬಂದಿತ್ತು, ಇಲ್ಲೇ ನಮ್ಮ ತೋಟಕ್ಕೆ ಹಾಕಿ ಒಂದ್ಸಲ ಗೊಬ್ಬರಕ್ಕೆ ಯಾವ ರೀತಿ ಬರುತ್ತೆ ನೋಡೋಣ ಅಂತ ಹೇಳಿಬಿಡಿದೆ. 27 ಕೆಜಿ ಹೈಯೆಸ್ಟ್ ಬೆಳೆದು ದಾಖಲೆ ಮಾಡಿದ್ದೀನಿ ಅದನ್ನ. ಸುವರ್ಣಗಡ್ಡೆ ಫುಲ್ ದಪ್ಪ ಇತ್ತು, ಅದು ಒಬ್ರು ಎತ್ತಕ್ಕೆ ಆಯ್ತಿರ್ನಿಲ್ಲ, ಇಬ್ರು ಸೇರಿ ಕೀಳ್ಬೇಕಾದ್ರೆ ಬಗದು ಒಂಥರ ಈ ಉಂಡೆಗಲ್ ಬರುತ್ತಲ್ಲ ಆ ಟೈಪ್ ಬಂದಿತ್ತು. ಅದೊಂದು ಕೆಲವು ಬಂದಿದ್ದು 10 ಕೆಜಿ 12 ಕೆಜಿ ಅವ್ರಿಗೆಲ್ಲ ಬಂದಿದ್ವಿ, ಅಲ್ಲಿ ಒಂದು ಹೊಲಕ್ಕೆ ಹಾಕಿದ್ದು. ಬಟ್ ಇದು ಇಲ್ಲಿದ್ ಮಾತ್ರ ಬಹಳ ಚೆನ್ನಾಗಿತ್ತು, 27 ಕೆಜಿ ಬಂದಿದ್ದು ತೂಕ ಹಾಕಿದ್ವು. ಒಂದೇ ಒಂದು ಗೆಡ್ಡೆ ಅದು ಬಂದಿದ್ದು 27 ಕೆಜಿ. ಅಂದ್ರೆ ಅದೇ ತರ ಎಲ್ಲ ಗೆಡ್ಡೆನು 27 ಕೆಜಿ ತರ ಬರಬೇಕು ಅನ್ನೋ ರೀತಿಲಿ ಬೆಳೆ ವ್ಯವಸಾಯ ಮಾಡ್ಬೇಕು ನಾವು, ಅವಾಗ ರೈತರಿಗೆ ಲಾಸ್ ಆಗಲ್ಲ. ಸಾಮಾನ್ಯವಾಗಿ ಎಷ್ಟು ಬೆಲೆ ಸಿಕ್ಕಿದ್ರೆ ಲಾಸ್ ಆಗೋದಿಲ್ಲ ಅದರಲ್ಲಿ? ಸಾಮಾನ್ಯವಾಗಿ ಒಂದು 10 ರೂಪಾಯಿನಾದ್ರೂ ಸಿಗ್ಬೇಕು, 10 ರೂಪಾಯಿ ಸಿಕ್ಕರೂ ಲಾಸ್ ಆಗಲ್ಲ. ಯಾಕೆಂತಂದ್ರೆ ಮಿನಿಮಮ್ ಅದು 5 ಕೆಜಿ ತೀರಾ ಕಮ್ಮಿ ಅಂದ್ರೂ 5 ಕೆಜಿ ಮೇಲ್ ಬರುತ್ತೆ ಬುಡ. ಒಂದು ಬುಡಕ್ಕೆ 50 ರೂಪಾಯಿ ಲೆಕ್ಕ ಹಾಕೊಂಡ್ರೆ ನಾನು ಲಾಸ್ ಬರಲ್ಲ ರೈತರಿಗೆ, ಆದ್ರೆ ಅದಕ್ಕಿಂತ ಒಳಗೆ ಕಮ್ಮಿ ಬಂದ್ರೆ ಲಾಸ್ ಆಗುತ್ತೆ. ಬಟ್ ನಾವು ಬೆಳೆನ ಚೆನ್ನಾಗಿ ಬೆಳೆದಾಗ ರೇಟ್ ಕಮ್ಮಿ ಇದ್ರೂ ನಮ್ಗೆ ವರ್ಕೌಟ್ ಆಗುತ್ತೆ. ಬಟ್ ನಾವು ಬೆಳೆನೆ ಚೆನ್ನಾಗಿ ಬರ್ನಲ್ಲೇ ನಾವು ರೇಟ್ ಕಮ್ಮಿ ಆದಾಗ ಸ್ವಲ್ಪ ಲಾಸ್ ಆಗುತ್ತೆ. ನೀವು ಬಳಕೆ ಮಾಡ್ತಿದ್ರೆ ಅದನ್ನ ಮಾಡಬಹುದು ಸರ್, ಪಲ್ಯಕ್ಕೆಲ್ಲ ಮಾಡಬಹುದು, ಸಾಂಬಾರ್ ಎಲ್ಲ ಉಪಯೋಗಿಸ್ಬೋದು, ಚೆನ್ನಾಗಿರುತ್ತೆ. ಈ ಸಾಮಾನ್ಯವಾಗಿ ಕೊಡಗಲ್ಲೆಲ್ಲ ಜಾಸ್ತಿ ಅದನ್ನೇ ಉಪಯೋಗಿಸೋದು, ಇಲ್ಲೆಲ್ಲ ಮಾರ್ಕೆಟ್ ಬಂದು ಅವರೇ ತಗೊಂಡೋಗ್ತಾರೆ, ಇಲ್ಲಾಂದ್ರೆ ನಾವು ಕುಶಾಲನಗರದಲ್ಲಿ ಮಾರ್ಕೆಟ್ ಇದೆ, ಇಲ್ಲ ಸೋಮಪೇಟೆ ಕುಶಾಲನಗರ ಇವೆರಡಕ್ಕೆ ಹಾಕ್ತಿದ್ವಿ, ಅವೆರಡಕ್ಕೆ ತಗೊಂಡೋಗಿ ಕೊಟ್ಟಿದ್ವಿ. ನಾನು ಬೆಳೆದಾಗ ಅಲ್ಲಿ ತಗೊಂಡೋಗಿ ಹಾಕಿದ್ದೆ. ಲಾಭದಾಯಕವಾಗಿರುತ್ತ ಬೆಳೆ? ಖಂಡಿತ ಲಾಭದಾಯಕವಿದೆ, ನಂದು ಫೋಟೋಸ್ ಎಲ್ಲ ಇದೆ, ನೀವು ನೋಡಬಹುದು ಅದ್ರಲ್ಲಿ. ಸುವರ್ಣಗೆಡ್ಡೆ ಬೆಳೆದಿರೋದೆಲ್ಲ ಬೇರೆ ಬೆಳೆ ಹೋಲಿಸ್ಕೊಂಡ್ರೆ ತುಂಬಾ ಖರ್ಚು ಕಮ್ಮಿ, ಆದಾಯ ಜಾಸ್ತಿ, ಅಂದ್ರೆ ಇಳುವರಿ ತೆಗೆದ್ರೆ ನಮ್ಗೆ ಇನ್ನೂ ಒಂದು ಉತ್ತಮವಾದ ರೀತಿ ಆದಾಯ ಬರುತ್ತೆ. ಗೆಣಸನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ರ ನವೀನ್? ಸರ್, ಗೆಣಸು ಹಿಂದೆ ಬೆಳೀತಾ ಇದ್ವಿ, ಹಿಂದೆ ಎಲ್ಲ ನಮ್ಗೆ ಅಷ್ಟು ಮೆಥಡ್ ಇರಲಿಲ್ಲ, ಸುಮ್ನೆ ಮಾಮೂಲಿ ಸಾಲು ನೇಗ್ಲಾರೆ ಹರೆ ಹೊಡ್ಕೊಂಡು ತೋಟ ತೊಳಗೆಲ್ಲ ಬೆಳೀತಾ ಇದ್ವಿ. ಬಟ್ ಇವಾಗ ನಾವು ಸಿಂಗಲ್ ನೇಗ್ಲು ಹೊಡಿಸಿ ಸ್ವಲ್ಪ ಕ್ರಮಬದ್ಧವಾಗಿ ಮಾಡ್ತಾ ಇದೀವಿ. ಸಿಹಿಗೆಣಸು ಅದು 4 ತಿಂಗಳು ತುಂಬಿದ್ಮೇಲೆ 5 ತಿಂಗಳಿಗೆಲ್ಲ ಕೀಳ್ಬಹುದು, ಬಟ್ ಜಾಸ್ತಿ ನೀರಿದ್ರೆ ಇಟ್ಕೋಬಹುದು, ನೀರಿಲ್ಲ ಅಂದ್ರೆ ಕುಟ್ಟೆ ಹೊಡೆದು ಬಿಡುತ್ತೆ. ಹಂಗಾಗಿ ಇವಾಗ 3.5 ತಿಂಗಳು ಆಯ್ತು ನಮ್ದು, ಒಂದು 2 ಎಕರೆ ಇದೆ ಇವಾಗ. ಅದು ಲಾಸ್ಟ್ ಟೈಮ್ 1-3 ಎಕರೆಗೆ ಹಾಕಿದ್ವಿ, ಅದು ಒಂದು 18 ರೂಪಾಯಿ ರೇಟ್ ಅಲ್ಲಿ ಕೊಟ್ವಿ. ಇವಾಗ ಏನೋ ರೇಟ್ ಕಮ್ಮಿ ಇದೆ, 12 ರೂಪಾಯಿ ಏನೋ ಇದೆ ಅನ್ಸುತ್ತೆ. ಅದಿನ್ನು ನಮ್ದು ಇನ್ನೊಂದು ತಿಂಗಳು ಬೇಕು ಬರ್ಲಿಕ್ಕೆ. ಅದು ಸ್ವಲ್ಪ ಸುಲಭವಾದ ಬೆಳೆನೆ ಅಲ್ವಾ? ಸುಲಭವಾದ ಬೆಳೆನೆ ಸರ್, ಅದೇ ಕೆಲಸ ಏನಿರಲ್ಲ. ಬಟ್ ಅದು ಏನಪ್ಪ ಅಂತ ಒಂದ್ 2 ಸಲ ಬೀಳು ಮಗ್ಚ ಹಾಕ್ಬೇಕು. 2 ಸಲ ಬೀಳು ಮಗ್ಚ ಹಾಕಿದ್ರೆ ಕೆಲವು ಕಡೆ ಅದನ್ನು ಮಾಡಲ್ಲ. ಈಗ ನಮ್ಮ ಇಲ್ಲೇ ಕೊಡಗ ಆಲೂರು ಸೈಡ್ ಎಲ್ಲ ಮಾಡ್ತಾರ ನೋಡ್ದಿನ, ಅವ್ರು ಏನು ಮಾಡಲ್ಲ, ಅವ್ರು ಬರೀ ಗೊಬ್ಬರ ಹಾಕ್ತಾರೆ, ಒಂದ್ಸಲ 10-20 ಆರು ಹಾಕ್ತಾರೆ, ಒಂದ್ಸಲ ಸುಫಲ ಕೊಡ್ತಾರೆ, ಇನ್ನ ಅಷ್ಟು ಬಿಡ್ತಾರೆ. ನೆಲ ಚೆನ್ನಾಗಿದೆ, ನೀರ್ ಮೇಯ್ನ್ ಅದಕ್ಕೆ ನೀರ್ ಬೇಕು, ಒಂದ್ 2 ತಿಂಗಳು ನೀರ್ ಹೊಡಿಬಾರ್ದು. ಆಮೇಲೆ ಅಂದ್ರೆ ಎಷ್ಟು ಬೇಕಷ್ಟು ಹುಡ್ಕೊಂಡು ಅದಕ್ಕೆ ದಪ್ಪ ಆಗೋ ಟೈಮಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ನೀರ್ ಕೊಟ್ರೆ ಖರ್ಚಿಲ್ಲದ ಬೆಳೆ. ಮತ್ತೆ ಹಸುಗಳಿಗೂ ಮೇವಾಗ್ತದೆ, ಅದ್ರ ಜಾಸ್ತಿ ಹಾಕ್ಬಾರ್ದು, ಮೇವನ್ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಾಕೊಂಡ್ರೆ ತೊಂದ್ರೆ. ಬಳ್ಳಿ ಯಾಕೆ ಮಗುಚ್ಬೇಕು ಸರ್? ಬಳ್ಳಿ ಮಗ್ಚೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಅದು ಮುಂದಕ್ಕೆ ಹೋಗಲ್ಲ, ಬಳ್ಳಿ ಬಳ್ಳಿ ಬಿಟ್ರೆ ಮುಂದಕ್ಕೆ ಹೋಗ್ತಾ ಇರೋ ತಪ್ಕೊಂಡು ಸ್ವಲ್ಪ ಮಗುಚಿದಾಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಬೆಳೆಯೋದು ಸ್ವಲ್ಪ ಅವೈಡ್ ಆಗುತ್ತೆ, ಕುಂಠಿತ ಆಗುತ್ತೆ, ಅವಾಗ ಗೆಣಸು ದಪ್ಪ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ಇತ್ತೀಚಿನ ದಿನಗಳಲ್ಲಿ ಮಾಡಿದ್ರೆ ಮುಂಚೆ ಅದು ಯಾವ್ದು ಇರ್ಲಿಲ್ಲ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಔಷಧಿ ಹೊಡಿಬೇಕಾದ್ರೆ ಪಟಾಶ್ ಹಾಕೊಂಡು ಹೊಡಿತಾರೆ, ಪಟಾಶ್ ಹಾಕಿದ್ರು ಕೂಡ ಕಮ್ಮಿ ಆಗುತ್ತೆ ಅನ್ನೋದು ಇತ್ತೀಚಿನ ದಿನಗಳ ಕೆಲವು ರೈತರುಗಳ ಮಾಹಿತಿ. ಅದನ್ನ ಕೆಲವರು ಮಾಡಿದ್ದಾರೆ, ನಾನು ಮಾಡಿಲ್ಲ, ಬಟ್ ಕೇಳಿದೀನಿ, ನೋಡಿದೀನಿ. ಅದನ್ನ ಆತರ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಬೆಳೆಯೋದು ಕಮ್ಮಿ ಆಗುತ್ತೆ. ಸರ್ ಅನುಕೂಲ ಅಂದ್ರೆ ಈಗ ತೋಟಗಾರಿಕೆ ಅದು ದೀರ್ಘಾವಧಿ ಬೆಳೆ, ಅದು ವರ್ಷಕ್ಕೊಂದೇ ಸಲ ನಮ್ಗೆ ದುಡ್ಡು ಸಿಗುತ್ತೆ. ಈ ಮಧ್ಯ ಸಣ್ಣ ಪುಟ್ಟ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ನಮ್ಗೆ ಖರ್ಚಿಗೆ ಈ ಸಣ್ಣ ಪುಟ್ಟ ಖರ್ಚುಗಳಿರ್ಬೋದು ಎಲ್ಲ ಪ್ರತಿ ತಿಂಗಳು ಆದಾಯ ಬರೋ ತರ ನಾವು ಮಾಡ್ಕೋಬೇಕು. ಸಮಗ್ರ ಕೃಷಿ ಅಂತ ಅಂದ್ರೆ ಈಗ ಬರೀ ತೋಟಗಾರಿಕೆ ಒಂದೇ ಅಂದ್ರೂ ಆಗಲ್ಲ, ಇಲ್ಲ ಬರೀ ಬೆಳೆಗಳು ಬೆಳಿತೀನಿ ಅಂದ್ರೂ ಆಗಲ್ಲ, ಮಧ್ಯದಲ್ಲಿ ಎಲ್ಲವೂ ಇದ್ದಾಗ ಸಮಗ್ರವಾಗಿದ್ರೆ ಅದು ಸಮಗ್ರ ಕೃಷಿ ಆಗ್ತದೆ. ಪ್ರತಿಯೊಂದು ಇರಬೇಕು ನಮ್ಗೆ, ಏನಾರ ಬೆಳೆದು ಬರಲಿ ಪ್ರತಿ ತಿಂಗಳಲ್ಲಿ ಒಂದ್ ತಿಂಗಳಲ್ಲಿ ಮಿನಿಮಮ್ ಇಷ್ಟು ಅಮೌಂಟ್ ಅಂತ ಬರ್ತಾ ಇರ್ಬೇಕು ನಮ್ಗೆ, ಅವಾಗ ನಮ್ಮ ಕೃಷಿ ಸಾರ್ಥಕ ಆಗುತ್ತೆ. ನಿಮ್ಮ ಈ ಎಲ್ಲ ಕೃಷಿಯ ಜೊತೆಗೆ ವೃಕ್ಷಾಧಾರಿತ ಕೃಷಿಗೂ ಕೂಡ ಒಂದಷ್ಟು ಜಾಗವನ್ನ ಕೊಟ್ಟಿದ್ದೀರಾ ನಿಮ್ಮ ಜಮೀನಿನಲ್ಲಿ, ಏನೆಲ್ಲ ಅರಣ್ಯದ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀರಿ? ಸರ್ ಅರಣ್ಯ ಬಂದು ಮಹಾಗನಿ ಇದೆ, ತೇಗ ಇದೆ, ಬೀಟೆ, ಒನ್ನೆ, ಮತ್ತೆ ಹೆಬ್ಬೇವು, ಮತ್ತೆ ಮತ್ತಿ ಎಲ್ಲ ಸುಮಾರು ಒಂದು 15-20 ಹೆಚ್ಚು ಜಾತಿ ಅರಣ್ಯ ಜಾತಿ ಮರಗಳಿದಾವೆ, ಅದೆಲ್ಲ ಬದುಗಳಲ್ಲಿ ಹಾಕೊಂಡಿದೀವಿ. ಮತ್ತೆ ಮಧ್ಯದಲ್ಲಿ ಯಾವ್ದು ಹಾಕಿಲ್ಲ. ಈಗ ಮಧ್ಯದಲ್ಲಿ ಏನಪ್ಪಾ ಅಂತ ಅಂದ್ರೆ ನಾನು ಈ ಸ್ವಲ್ಪ ಸಾಂಬಾರ ಪದಾರ್ಥಗಳು ಹಾಕ್ಬೇಕು ಅಂತೇಳಿ, ಈಗ ಜಾಯಿಕಾಯಿ ಇರ್ಬೋದು, ಮತ್ತೆ ರಾಮಪತ್ರೆ ಅಂತೇಳಿ ಒಂದು ವಿಶೇಷವಾದ ಗಿಡಗಳಿದಾವೆ. ಈಗ ಅದು ರಾಮಪತ್ರೆ ಸಾಮಾನ್ಯ ಯಾರು ಬೆಳೆಯಕ್ ಹೋಗಲ್ಲ, ಯಾಕಂದ್ರೆ ಅದು 10 ವರ್ಷಕ್ಕೆ ಅದು ಫಸಲು ಬರೋದು. 10 ವರ್ಷ ಅಂದ್ರೆ ನಮ್ಮ ರೈತರನ್ನ ಏನಪ್ಪಾ ಅಂತ ಅಂದ್ರೆ ಅವ್ರಿಗೆ ಬೆಳೆ ಅದು ಮುಂದೆ ಫ್ಯೂಚರ್ ಅದು ಸುಮಾರು 300-400 ವರ್ಷ ಬದುಕುತ್ತದ ಮರ. ನಾವಿಲ್ಲ ಅಂದ್ರೆ ನಮ್ಮ 4-5 ತಲೆಮಾರು ಗಂಟೆ ಮರ ಇರುತ್ತೆ, ಆದ್ರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಮುಂದಿನ ದಿನಗಳಲ್ಲಿ ರಾಮಪತ್ರೆ ಬೆಳೀರಿ, ಯಾಕಂದ್ರೆ ಅದಕ್ಕೆ ಅಷ್ಟೇ ಬೇಡಿಕೆ ಇದೆ. ಈ ಏನ್ ಜಾಯಿಕಾಯಿ ಪತ್ರಗಿದೆ ಅಷ್ಟೇ ಬೇಡಿಕೆ ಇದೆ. ನಾನು ಈಗ ಹಾಕಿದೀನಿ ಸಾಕಷ್ಟು, ಸುಮಾರು 1-20 ಗಿಡಗಳನ್ನ ಹಾಕಿದ್ದೀನಿ. ಅದು ಈಗ 1 ವರ್ಷದ ಗಿಡ ಇಷ್ಟಿದೆ, ಅದು 10 ವರ್ಷಕ್ಕೆ ಫಸಲು ಬರುತ್ತೆ. ಮತ್ತೆ ದೊಡ್ಡ ಮರಗಳಾಗ್ತವೆ, ಮತ್ತೆ ರುದ್ರಾಕ್ಷಿ ಗಿಡ ಇದೆ, ಹನುಮ ಫಲ, ಮತ್ತೆ ಸುಮಾರು ಎಲ್ಲ ತರದ ಜಾತಿಯ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದೀನಿ. ರಾಮಪತ್ರೆಯಿಂದ ಏನೆಲ್ಲ ಮಾಡಬಹುದು? ಸರ್ ರಾಮಪತ್ರೆ ಈಗ ನಾವ್ ಏನು ಈಗ ಜಾಯಿಕಾಯಿ ಪತ್ರೆ ಏನಿದೆ ಸೇಮ್ ಅದೇ ತರ ಬರ್ತದ ಅದನ್ನು. ಅದು ಇವೆಲ್ಲ ಸರ್ ಒಂದು ಕಾಡಲ್ಲಿ ಸಿಕ್ತಿದ್ದವು ಇವೆಲ್ಲ ಹಿಂದೆ. ಈಗ ಎಲ್ಲ ಏನಾಗಿದ್ದಾವೆ ಅಂತಂದ್ರೆ ಅವ್ರನ್ನ ತಂದು ಇವಾಗ ಹೊಸದಾಗಿ ಎಲ್ಲ ಮಾಡ್ತಾ ಇದಾರೆ. ಅದು ಎಲ್ಲ ಪತ್ರೆ ಇರ್ಬೋದು, ಮತ್ತೆ ಅದ್ ಮೇಲ್ಗಡೆ ಸಿಪ್ಪೆ ಕೂಡ ಅದು ಇದಕ್ಕೆ ಹೋಗುತ್ತೆ, ಉಪ್ಪಿನಕಾಯಿಗೆ ಬಳಸ್ಬೋದು. ಆ ರಾಮಪತ್ರೆ ಸಾಂಬಾರ ಪದಾರ್ಥಗಳಿಗೆಲ್ಲ ಈ ಮಾಮೂಲಿ ನಾವೇನು ಮಸಾಲ ಪದಾರ್ಥಗಳು ಅಂತೀವಿ ಅದಕ್ಕೆ ಉಪಯೋಗಿಸ್ಕೋತೀವಿ. ಮತ್ತೆ ಈ ಜಾಯಿಕಾಯಿ ಯಾವ ತರ ಇದು ತಿನ್ನಕ್ಕೆ ಉಪಯೋಗಿಸ್ಕೋತೀವಿ, ಮಕ್ಕಳಿಗೆ ಮತ್ತೆ ಬಾಣ್ತಿಯರಿಗೆ ಎಲ್ಲ ಉಪಯೋಗಿಸ್ತೀವಲ್ಲ ಊಟಕ್ಕೆಲ್ಲ, ಎಲೆ ಅಡಿಕೆಗೆಲ್ಲ ಅದರ ಉಪಯೋಗಿಸ್ಕೋಬಹುದು. ಅರಣ್ಯ ಕೃಷಿಯಿಂದ ಏನು ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಅರಣ್ಯ ಕೃಷಿ ಒಂಥರ ಫಿಕ್ಸೆಡ್ ಇಟ್ಟಂಗೆ ಸರ್. ಏನ್ ನಾವು ಡೆಪಾಸಿಟ್ ಇಡ್ತೀವಿ ಅಂತೀವಿ ಆ ರೀತಿ. ನಾನು ಹೇಳದೇನಪ್ಪ ಅಂದ್ರೆ ನಾವು ರೈತರುಗಳು ಇನ್ಶೂರೆನ್ಸ್ ಮಾಡಿಸಬಾರ್ದು, ಎಲ್ಲ ಇನ್ಶೂರೆನ್ಸ್ ಇರ್ಬೇಕು ಇನ್ಶೂರೆನ್ಸ್ ಇರ್ಬೇಕು ಅಂತಾರೆ. ನನ್ನ ಪ್ರಕಾರ ರೈತ ಆದವನು ಇನ್ಶೂರೆನ್ಸ್ ಮಾಡಿಸಬಾರ್ದು. ರೈತ ಆದವನು ಪ್ರತಿ ವರ್ಷ ಅವನ ಇನ್ಶೂರೆನ್ಸ್ ಏನಪ್ಪ ಅಂದ್ರೆ ಮರ ಗಿಡ ಬೆಳೆಸೋದೆ ಅವನು ಇನ್ಶೂರೆನ್ಸ್ ಮಾಡಿಸ್ದಂಗೆ. ಒಂದ್ ವರ್ಷದಲ್ಲಿ ಕನಿಷ್ಠ ಪಕ್ಷ 100 ಗಿಡನಾರು ಬೆಳೆಸಬೇಕು ರೈತ. ಒಂದು 4 ವರ್ಷ ಅವನು ಬೆಳೆಸಿ ಅವ್ನ ಕಣ್ಮುಂದೆ ಬೆಳೀತಾ ಇರುತ್ತೆ. ಏನಿಲ್ಲ, 8-10 ವರ್ಷಕ್ಕೆ ಅದು ಕಟಾವು ಬರುತ್ತೆ. ಈಗ ಸಿಲ್ವರ್ ಇರ್ಬೋದು ಅಥವಾ ಮಹಾಗನಿ ಇರ್ಬೋದು, ಅವೆಲ್ಲ 8-10 ವರ್ಷ ಬರುತ್ತೆ. ಇನ್ನು ಹೆಚ್ಚಿನ ವರ್ಷ ಬಿಟ್ಕೊಂಡು ಹೋಗ್ತಾ ಹೋಗ್ತಾ ಹೋದ್ ನಮ್ ಕಣ್ಮುಂದೆ ಬೆಳೀತಾ ಇರುತ್ತೆ ನಮ್ಮ ಅಮೌಂಟ್. ನಾವ್ ಎಲ್ಲೋ ದುಡ್ಡು ತಗೊಂಡೋಗಿ ಎಲ್ಲೋ ಕಟ್ಟಿ ಯಾರನ್ನೋ ಬೆಳೆಸಿ ಅವೆಲ್ಲ ಇದ್ ಮಾಡೋದ್ಕಿಂತ ಇಲ್ಲಿ ಈಗ ನಮ್ಮ ಮನೆ, ಈಗ ನೀವು ನೋಡ್ಬೋದು ಸುತ್ತ ನಮ್ಮ ಹೊಲ ಸುತ್ತ ಸುಮಾರು 100 ಟೀಕ್ ಇದಾವೆ, ತೆಗೆದ ಮರಗಳು. ಇವತ್ತು ಒಂದ್ ಮರ ಬೆಲೆ ಏನಿಲ್ಲ ಅಂದ್ರೆ 25,000 ರೂಪಾಯಿ ಮೇಲೆ ಬೆಲೆ ಬೀಳುತ್ತೆ. ಈಗ 250 ಮರ ಅಂತ ನಾನು ಇನ್ಶೂರೆನ್ಸ್ ಕಟ್ಕೊಂಡು ಮರ ನೆಡ್ನಲ್ಲೇ ಕೂತಿದ್ರೆ ಇವತ್ತು ಇನ್ಶೂರೆನ್ಸ್ ಎಲ್ಲಿ ಬರ್ತಿತ್ತು? ಆ ಇನ್ಶೂರೆನ್ಸ್ ಗೆ ನಾನು ಪ್ರತಿದಿನ ಪ್ರೀಮಿಯಂ ತುಂಬಬೇಕಿತ್ತು. ಬಟ್ ಇದಕ್ಕೆ ತುಂಬಿರೋದನ್ನ ಒಂದೇ ಸಲ ಪ್ರೀಮಿಯಂ. ಒಂದ್ ಗಿಡಕ್ಕೆ ಹಾಕಿರೋದು 3 ರೂಪಾಯಿ ಇನ್ವೆಸ್ಟ್ಮೆಂಟ್, 2 ವರ್ಷ ಕಾಪಾಡಿದೀನಿ, ಇವಾಗ ಅದನ್ನ ಏನ್ ಕಾಪಾಡ್ತಾ ಇಲ್ಲ, ಅದ್ರ ಪಾಡ್ಗದ್ ಬೆಳೀತಾ ಇದೆ. ರೈತರಾದವ್ರ ಮೇನ್ ಏನು ನಿಮ್ ಹೊಲ ಸುತ್ತ ಇದೆ ಎಷ್ಟೇ ಹಿಡಿದಿ, ನಾನು ಅವನು 500 ಮರ ಹಾಕವನೆ, ನಾನು 500 ಹಾಕ್ನಿಲ್ವಲ್ಲ, ನಾನು 500 ಹಾಕ್ನಿಲ್ವಲ್ಲ ಅನ್ಬೇಡಿ. 10 ಮರ ಆಗ್ಲಿ, ಒಂದು 10 ಮರನೇ ನೆಟ್ಟು ನೀಟಾಗಿ ಬೆಳೆಸಿ, ಅದೇ ಬೆಳೆದ್ರೆ ನಿಮ್ಗೆ 18-ರಿಂದ ಏನ್ ನಿಮ್ ಮೆಚುರಿಟಿ ಟೈಮ್ ಬರುತ್ತೆ ಆ ಟೈಮ್ಗೆ ನಿಮ್ಗೆ ಅಷ್ಟೇ ಅಮೌಂಟ್ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಅಮೌಂಟ್ ಸಿಗುತ್ತೆ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಚಿಕ್ಕಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಸಿಎಂ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳಿದಿರಿ. ಇವರ ಸಂದರ್ಶನದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಸಿಎಂ ನವೀನ್ ಕುಮಾರ್ ಒಂದಿಗೆ ನೀವು ಮಾತನಾಡಲು ಇಚ್ಛಿಸುವುದಾದರೆ ಸಂಪರ್ಕಕ್ಕಾಗಿ ಅವರ ದೂರವಾಣಿ ಸಂಖ್ಯೆ 9632935483 ಸಂಖ್ಯೆ ಮತ್ತೊಮ್ಮೆ 9632935483. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ನಂದಿತಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಕೇಳಲಾರೇನೋ ಕಾಪಾಡು ಕಾಶಿ ಲಿಂಗವೇ, ಮಾತಾಡು ಮಾತಾಡು ಲಿಂಗವೇ, ನೀ ಮಾತಾಡು ಕಾಶಿ ಲಿಂಗವೇ, ಮಾತಾಡದಿದ್ದ ಮ್ಯಾಲೆ ನಾ ತಾಳಲಾರೇನು ಕಾಪಾಡು ಕಾಶಿ ಲಿಂಗವೇ, ನೀ ಕಾಪಾಡು ಕಾಶಿ ಲಿಂಗವೇ. ಸುಮಾಯವಾಗಿ ಹೋಯ್ತಯ್ಯ ಯಾರಿದ್ದರೆ ನಯ್ಯ ಲಿಂಗವೇ ಯಾರಿದ್ದರೆ ನಯ್ಯ ಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ್ದ ಮ್ಯಾಲೆ ನಾತಾಡಲಾರೇನು ಕಾಪಾಡೋ ಕಾಶಿ ಲಿಂಗವೇ ಮಾತಾಡದಿದ್ದ ಮ್ಯಾಲೆ ನಾತಾಡಲಾರೇನು ಕಾಪಾಡೋ ಕಾಶಿ ಲಿಂಗವೇ ನೀ ಕಾಪಾಡೋ ಕಾಶಿ ಲಿಂಗವೇ. ಇದುವರೆಗೆ ನಂದಿತಾ ಅವರ ಧ್ವನಿಯಲ್ಲಿ ಜನಪದ ಗೀತೆ ಮೂಡಿಬಂತು.